ಈ ಕಾರ್ಯಕ್ರಮವನ್ನು ಮಂತ್ರದೊಂದಿಗೆ ಪ್ರಾರಂಭ ಮಾಡ್ತೇನೆ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಗಣಾನಾಂತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಮಹಾಗಣಪತಯೇ ನಮಃ. ಪ್ರಣೋ ದೇವೀ ಸರಸ್ವತೀ ವಾಜೇಭಿರ್ವಾಜಿನೀವತೀ ಧೀನಾಮವಿತ್ವ್ಯವತು. ಆನೋ ದಿವೋ ಬೃಹತಃ ಪರ್ವತಾದಾ ಸರಸ್ವತೀ ಯಜತಾಗಂತು ಯಜ್ಞಂ ವಾಗ್ದೇವ್ಯೈ ನಮಃ. ಓಂ ಶಾಂತಿ ಶಾಂತಿ ಶಾಂತಿಃ. ಹರಿಃ ಓಂ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಾನು ಮಾತನಾಡಬೇಕಾದ ವಿಷಯ ಬಹಳ ವಿಚಿತ್ರವಾಗಿರ್ಬೇಕಲ್ವೇ? ಕಣ್ಣೀರಿನ ಮಹಾತ್ಮೆ ಅಂತ. ಕಣ್ಣೀರು ಅಂತ ಕೇಳಿದ ತಕ್ಷಣವೇ ಪದವನ್ನು ನಮಗೆಲ್ಲ ಜ್ಞಾಪಕ ಬರೋದು, ತಕ್ಷಣಕ್ಕೆ ಹೊಳೆಯೋದು ದುಃಖ, ಬೇಜಾರು, ಕಷ್ಟ ಪರಂಪರೆ. ಆದರೆ ಕಣ್ಣೀರಿನ ಹಿಂದೆ ಎಷ್ಟೊಂದು ಪುರಾಣ ಅಡಗಿದೆ ಅಂತ ನಾವಿವತ್ತು ನೋಡಬಹುದು. ಈಗ ಕೆಲವೊಂದು ಉದಾಹರಣೆಗಳ ಮೂಲಕ ಯಾವ ಯಾವಾಗ ನಾವು ಕಣ್ಣೀರು ಸುರಿಸ್ತೇವೆ, ಯಾವ ಯಾವಾಗ ನಾವು ಅಳ್ತೇವೆ ಅಂತ ಕೆಲವೊಂದು ಉದಾಹರಣೆಗಳ ಮೂಲಕ ನೋಡೋಣ. ಒಂದ್ಸಲ ಮಗ, ಪುಟ್ಟ ಹುಡುಗ, ಅವನು ಶಾಲೆಯಿಂದ ಕಣ್ಣೀರು ಸುರಿಸ್ಕೊಂಡು ಬಂದ. ತಂದೆ ಅವನನ್ನು ಕೇಳಿದ್ರು, ಯಾಕೋ ಕಣ್ಣೀರಾಗ್ತಾ ಇದೆಯಾ, ಅಳ್ತಾ ಇದೆಯಾ? ಅದಕ್ಕೆ ಅವನು ಹೇಳ್ದ, ಮೇಷ್ಟ್ರು ಹೊಡೆದು ಬಿಟ್ರು ಅಂತ. ಯಾಕೆ, ಶಾಲೆಯಲ್ಲಿ ಏನಾದರೂ ತುಂಬ ಗಲಾಟೆ ಮಾಡಿದ್ಯಾ? ಇಲ್ಲಪ್ಪ, ಕ್ಲಾಸ್ನಲ್ಲಿ ನಾನು ಸುಮ್ಮನೆ ಮಲ್ಕೊಂಡಿದ್ರು, ಮೇಷ್ಟ್ರು ಹೊಡೆದು ಎಬ್ಬಿಸ್ತಾರೆ. ನಾನೇನು ಗಲಾಟೆ ಮಾಡಿಲ್ಲ, ಕ್ಲಾಸಲ್ಲಿ ಸುಮ್ಮನೆ ಮಲ್ಕೊಂಡಿದ್ದೆ ಅಷ್ಟೇ. ಮೇಷ್ಟ್ರು ನನ್ನನ್ನು ಹೊಡೆದು ಎಬ್ಬಿಸ್ತಾರೆ, ಅದಕ್ಕೆ ಹೊಡೆದ್ರು, ಅದಕ್ಕೆ ಅಳ್ತಾ ಇದ್ದೀನಿ. ದುಃಖ ನೋವಾದಾಗ ಕಣ್ಣೀರಾಗ್ತೀವಿ ಅಂತ ಈಗ ನಾವು ಈ ಘಟನೆಯಿಂದ ತಿಳ್ಕೊಳ್ಬಹುದು. ಈಗ ಇನ್ನೊಂದು ಘಟನೆ ನೋಡಿದ್ರೆ, ನಾವು ಯಾವಾಗ ಮತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ಕಣ್ಣೀರಾಗ್ತೇವೆ? ನಿಸ್ಸಹಾಯಕರಾದಾಗ. ನೋಡಿ, ಒಂದು ದುಃಖ ಆದಾಗ, ನೋವಾದಾಗ ನಾವು ಕಣ್ಣೀರಾಗ್ತೇವೆ. ಇನ್ನೊಂದು ನಿಸ್ಸಹಾಯಕರಾದಾಗ, ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗೋದಿಲ್ಲ ಅಂತ. ಅದಕ್ಕೊಂದು ಉದಾಹರಣೆಯನ್ನು ಕೊಡೋಣ. ತಂದೆ ಮಗನನ್ನು ಕೇಳ್ತಾ ಇದ್ದಾನಪ್ಪ, ಅಲ್ಲಪ್ಪ ಕಳ್ಳರು ಬಂದು ನಿನ್ನನ್ನು ದೋಚ್ಕೊಂಡು ಹೋಗ್ತಾ ಇದ್ದಾರೆ ಮನೆಯಲ್ಲಿ ನೀನೊಬ್ಬನೇ ಇರಬೇಕಾದ್ರೆ. ಕೊನೆ ಪಕ್ಷ ಕೂಗಿ ಹತ್ತು ಕರಿಬೋದಾಗಿತ್ತಲ್ಲ, ಹತ್ತು ಜೋರು ಮಾಡಿ ನೀನು ಯಾರನ್ನಾದರೂ ಕರಿಬೋದಾಗಿತ್ತಲ್ಲ ಸಹಾಯಕ್ಕೆ. ಅಪ್ಪ ಅದಕ್ಕೆ ಹೇಳ್ದ, ಕಣ್ಣೀರೇನೋ ಸುರಿಸ್ತಾ ಇದ್ದೆ, ಕಳ್ಳರು ನನ್ನನ್ನು ದೋಚ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಆದರೆ ಅಳೋಣ ಜೋರಾಗಿ ಬಾಯ್ಬಿಟ್ಟು ಅಂತ ಹೇಳಿದ್ರೆ, ನನ್ನ ಬಾಯಿನಲ್ಲಿ ನಾಲ್ಕು ಚಿನ್ನದ ಹಲ್ಲುಗಳಿದ್ದಾವೆ, ಬಾಯ್ಬಿಟ್ಟು ಹತ್ರ ಇವಾಗ ಅದನ್ನ ನೋಡಿದ್ರೆ ಕಳ್ಳರು ಅದನ್ನು ಕದ್ಕೊಂಡು ಹೊರಟೋಗ್ತಾರೆ. ಅದಕ್ಕೋಸ್ಕರ ನಾನು ಕಣ್ಣೀರು ಸುರಿಸ್ತಾ ಇದ್ದೆ, ಆದರೆ ಅಳಕ್ಕೂ ಆಗಲಿಲ್ಲ. ನಿಸ್ಸಹಾಯಕರಾದಾಗ ನಾವು ಕಣ್ಣೀರು ಹಾಕ್ತೇವೆ. ಇನ್ನು ಈ ತುಂಬ ಹತ್ತಿರವಾದವ್ರನ್ನ, ತುಂಬ ಪ್ರೀತಿಪಾತ್ರರಾದವ್ರನ್ನ ಕಳ್ಕೊಂಡಾಗ ಕೂಡ ನಾವು ಅಳುತ್ತೇವೆ. ಅದಕ್ಕೊಂದು ಉದಾಹರಣೆ ನೋಡೋಣ. ನೀವೆಲ್ಲ ದಾಸಯ್ಯನ ಬಗ್ಗೆ ಕೇಳಿರ್ತೀರಿ. ಹಳ್ಳಿ ದಾಸ ಇದ್ದಿರು, ಜಾಗಟೆ ಹೊಡ್ಕೊಂಡು ಗಂಟೆ ಹೊಡ್ಕೊಂಡು ಬರ್ತಾರೆ. ಅವ್ರಿಗೇನು ಹೆಚ್ಚು ಪುರಾಣಗಳಾಗಲಿ ಅಥವಾ ಹೆಚ್ಚು ನಮ್ಮ ಶಾಸ್ತ್ರಗಳಾಗಲಿ ಗೊತ್ತಿರೋದಿಲ್ಲ. ಹಿಂದಿನ ಕಾಲದಲ್ಲಿ ರಾಮಾನುಜಾಚಾರ್ಯರು ಈ ದಾಸಯ್ಯರ ಈ ಪರಂಪರೆಯನ್ನು ಶುರು ಮಾಡಿದ್ದು ಯಾಕಂದರೆ ಹಳ್ಳಿ ಜನಕ್ಕೆ ಅವರು ಹೋಗ್ಬೇಕು, ಹಳ್ಳಿಯಿಂದ ಹಳ್ಳಿಗೆ ಭಗವಂತನ ಹೆಸರನ್ನು ಹೇಳಬೇಕು, ಅದರೊಳಗೂ ವಿಶೇಷವಾಗಿ ವಿಷ್ಣುವಿನ ಬೇರೆ ಬೇರೆ ಹೆಸರುಗಳನ್ನು. ಆ ಹೆಸರುಗಳನ್ನು ಕೇಳಿ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಅವರು ಆ ಒಂದು ಅವರ ಲಾಂಛನಗಳು ಇದನ್ನೆಲ್ಲ ನೋಡ್ತಾ ಅವರು ಬಂದು ಅವ್ರಿಗೆ ಭಿಕ್ಷೆ ಮೇಲೆ ಅವರು ಭಿಕ್ಷೆ ಕೊಡ್ತಿದ್ರು. ಹೀಗೊಬ್ಬ ದಾಸಯ್ಯ, ಅವನೇನು ಅಷ್ಟೊಂದು ವಿದ್ಯಾವಂತನಲ್ಲ, ಹಳ್ಳಿಯ ಜನ, ದೇವರ ಹೆಸರು ಹೇಳ್ಕೊಂಡು ಗೋವಿಂದೋ ಗೋವಿಂದೋ ರಮಾರಮಣ ಗೋವಿಂದೋ, ಅವ್ರಿಗೆ ಪೂರ್ತಿ ದೇವರ ಹೆಸರು ಹೇಳೋಕ್ಕೂ ಬರುವುದಿಲ್ಲ. ಎಂಟ್ರೋನ್ ಸ್ವಾಮಿ ಗೋವಿಂದೋ ಗೋವಿಂದೋ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದ. ವೆಂಕಟರಮಣ ಸ್ವಾಮಿ ಗೋವಿಂದ ಅಂತ ಹೇಳಲಿಕ್ಕೂ ಅವ್ರಿಗೆ ಆಗೋದಿಲ್ಲ. ಗೋವಿಂದೋ ಗೋವಿಂದೋ ಅಂತ ಅಪಭ್ರಂಶಗಳನ್ನು ಹೇಳ್ಕೊಂಡು ಹೋಗ್ತಾ ಇದ್ದ. ಹೀಗೆ ಒಬ್ಬರು ಸಿರಿವಂತರ ಮನೆ, ಸ್ವಲ್ಪ ಶ್ರೀಮಂತರು, ಅವ್ರ ಮನೆ ಮುಂದೆ ನಿಂತು ಗೋವಿಂದೋ ಗೋವಿಂದೋ ಅಂತ ಜಾಗಟೆ ಬಾರಿಸ್ತ. ಆಗ ಅವ್ರ ಮನೆಯೊಳಗೆ ಕರೆದ್ರು, ಬಾಪ್ಪ ದಾಸಯ್ಯ ಬಾ, ನಮ್ಮ ಮನೆಗೆ ಒಳ್ಳೇದಾಗತ್ತೆ, ನಿನ್ನ ದೇವರ ಸ್ಮರಣೆ ಮಾಡಿಬಿಟ್ಟು ಹೋಗಬೇಕು, ನಮ್ಮ ಮನೆಯಲ್ಲಿ ಇವತ್ತು ಊಟ ಮಾಡಿಕೊಂಡು ಹೋಗಬೇಕು ಅಂತ ಹೇಳಿ ಚೆನ್ನಾಗಿ ಒಳ್ಳೊಳ್ಳೆ ಊಟಗಳನ್ನು ಬಡಿಸಿದ್ರು. ಏನದು ಊಟ? ಉದ್ದಿನೊಡೆ ಪಾಯಸ. ಏನು ಉದ್ದಿನೊಡೆ ಪಾಯಸ ಯಾವಾಗ ಮಾಡೋದು? ತಿಥಿ ಶ್ರಾದ್ದ ಅಂತ ಹೇಳುವಾಗ. ಈಗ ಈ ದಾಸಯ್ಯನಿಗೆ ಶ್ರಾದ್ದ ತಿಥಿ ಅಂದರೂ ಗೊತ್ತಿಲ್ಲ. ಸೊ ಚೆನ್ನಾಗಿ ಉದ್ದಿನೊಡೆ ಪಾಯಸ ಎಲ್ಲ ತಿಂದ, ಆಮೇಲೆ ದಕ್ಷಿಣೆ ಕೊಟ್ಟರು, ಆಮೇಲೆ ಬಟ್ಟೆಯನ್ನು ವಸ್ತ್ರವನ್ನು ಕೊಟ್ಟರು, ದಾನವನ್ನಾಗಿ ಏನೇನೆಲ್ಲ ದಾನ ಕೊಟ್ಟರು, ಬಹಳ ಖುಷಿಯಾಗೋಯ್ತು ದಾಸಯ್ಯನಿಗೆ. ಈಗ ಕೇಳ್ದ, ಯಾತಕ್ಕೆ ಇಷ್ಟೊಂದು ಊಟ ಗೀಟ ಎಲ್ಲ ಕೊಟ್ಟು ಇದೆಲ್ಲ ನನಗೆ ಕೊಡ್ತಾ ಇದ್ದೀರಿ, ಸಂತೋಷ ಆಗ್ಬಿಟ್ಟಿದೆ ಅಂತ. ಅವ್ರು ಪಾಪ ಅಳ್ತಾ ಇದ್ದಾರೆ. ಯಾರು? ಆ ಮನೆಯವರು ಅಳ್ತಾ ಹೇಳಿದ್ರು, ನಮ್ಮ ಭಾಳ ಹತ್ತಿರವಾದವರು ನಮ್ಮ ತಂದೆ, ಅವರು ತೀರು ಹೋದರು, ಅವ್ರ ಹೆಸರಲ್ಲಿ ನಾವು ಅಂತ ಹೇಳಕ್ಕೆ ಅವ್ರಿಗೆ ಬರಲಿಲ್ಲ. ಅವ್ರೇನು ಹೇಳಿದ್ರು, ಈ ಪದಗಳೆಲ್ಲ ಅವನು ಗೊತ್ತಿರ್ತದೆ ಅಂತ ತಿಳ್ಕೊಂಡು, ಅವ್ರ ಮನೆಯಲ್ಲಿ ಆಗಿದ್ದು ಅವ್ರ ತಂದೆ ತೀರೋಗಿದ್ದಾರೆ, ಆದರೆ ಇವರು ತಿಳಿದಿರಬೇಕು ದಾಸಯ್ಯನಿಗೆ ಅಂತ ಹೇಳಿಬಿಟ್ಟು ನಮ್ಮ ಮನೇಲಿ ತಿಥಿ ಅಂತ ಹೇಳಿದ್ರು. ಶ್ರಾದ್ದ ಅಂತ ಅವನಿಗೆ ಅದು ಪದದ ಅರ್ಥ ಗೊತ್ತಿಲ್ಲ, ವಿವರಣೆ ಗೊತ್ತಿಲ್ಲ. ಅವ್ನು ಜೋರಾಗಿ ಶಂಕ ಹೊಡೆದ್ಬಿಟ್ಟು ಜಾಕಟೆ ಹೊಡೆದ್ಬಿಟ್ಟು ಹೇಳಿದಂತೆ, ಇವ್ರ ಮನೇಲಿ ತಿಥಿ ಮೇಲೆ ತಿಥಿ ಬರಲೋ ಗೋವಿಂದೋ, ಗೋವಿಂದ ಇವ್ರ ಮೇಲೆ ಶ್ರಾದ್ದದ ಮೇಲೆ ಶ್ರಾದ್ದ ಬರಲೋ ಗೋವಿಂದೋ ಅಂತೇಳಿ ಆಶೀರ್ವಾದ ಮಾಡಿಬಿಟ್ಟು ಹೊರಟಂತೆ. ಅವ್ರ ಪಾಪ ಇನ್ನೂ ಜೋರಾಗಿ ಅಳ್ಲಿಕ್ಕೆ ಶುರು ಮಾಡಿದ್ರು. ಅದರಿಂದ ಅಳೋದು ಯಾವಾಗ ಅಂದರೆ ಬಹಳ ನಮಗೆ ದುಃಖ, ಅಂದರೆ ಪ್ರೀತಿಪಾತ್ರರಾದವರು ಯಾರಾದರೂ ದೂರ ಆದಾಗಲೂ ನಾವು ಅಳ್ತೇವೆ. ಇನ್ನು ಬೇರೆ ಬೇರೆ ಸಮಯದಲ್ಲಿ ನಾವು ಅಳೋದು ಯಾವಾಗ ಅಂತ ನೋಡೋಣ. ಈಗ ಹೊಸದಾಗಿ ಮದುವೆ ಆಗಿದ್ದಾರೆ ಗಂಡ ಹೆಂಡತಿ, ತೀರ್ಥಯಾತ್ರೆ ಹೋಗಿದ್ದಾರೆ. ತೀರ್ಥಯಾತ್ರೆಗೆ ಹೋದಾಗ ಅಲ್ಲಿ ಆ ವಿಶೇಷವಾದ ತೀರ್ಥ, ಆ ದೇವಸ್ಥಾನದ ಪಕ್ಕದಲ್ಲಿ ಒಂದು ದೊಡ್ಡ ಬಾವಿ, ಆ ಬಾವಿ ಒಳಗೆ ತುಂಬ ಆಳ ನೀರು ಕಾಣಿಸಿದ್ರೆ ಇವರು ಆಸೆ ಈಡೇ ಇರುತ್ತೆ ಅಂತ ಅಲ್ಲಿ ಬರೆದಿತ್ತು. ಯಾರೇ ಆಗಲಿ ಆ ಬಾವಿಯಲ್ಲಿ ಹೋಗ್ಬಿಟ್ಟು, ತುಂಬ ಆಳ, ಬಹುಶಃ ಒಂದು 200-300 ಅಡಿ ಇರ್ಬೋದು, ಕಾಣಿಸೋದೇ ಇಲ್ಲ ನೀರು, ಅಚಾನಕ್ ಆಗಿ ಯಾರಾದರೂ ಹೀಗೆ ಭಾಗ್ಯ ನೋಡಿದಾಗ ನೀರು ಕಂಡುಬಿಟ್ರೆ ಅವರ ಆಸೆ ತಕ್ಷಣ ಅಂತ ಹೇಳೋಕ್ಕಾಗಲ್ಲ, ಈಡೇ ಇರುತ್ತೆ. ಅವರ ಆಸೆ ಏನಿದ್ರು ಅದು ಈಡೇ ಇರುತ್ತೆ. ಈಗ ಇವನು ಗಂಡ ಹೋಗಿ ಭಾಗ್ಯ ನೋಡ್ದ, ತಕ್ಷಣ ನೀರು ಕಂಡುಬಿಡ್ತ, ಅವನಿಗೆ ಖುಷಿ ಆಗೋಯ್ತು. ಹೇಳ್ದೆ, ನಂಗೆ ನೀರು ಕಣ್ತು, ಏನೋ ಮನಸ್ಸಿನಲ್ಲಿ ಆಸೆ ಈಡೇರಿಸ್ಕೊಂಡು ಅವ್ನು ನೋಡಿಬಿಟ್ಟ, ಆಯ್ತು ಅದು ಈಗ ಕಾಯ್ತಾ ಇದ್ದಾನೆ. ಈಗ ಹೆಂಡತಿ ಸರದಿ ಬಾಗ್ ನೋಡಿದ್ಲು, ನೀರು ಕಾಣಿಸ್ತಾನೆ ಇಲ್ಲ, ತುಂಬ ಬಗ್ಗದ್ಲು, ಹೀಗೆ ಮಾಡಿದ್ಲು ಹಾಗೆ ಮಾಡಿದ್ಲು, ಕಾಲು ಜಾರ್ಬಿಟ್ಟು ಒಳಗಡೆ ಬಿದ್ದೋಗ್ಲು. 200 ಅಡಿ ಬಾವಿ ಅಂದರೆ ಗೊತ್ತಾ, ಉಳಿಲಿಕ್ಕೆ ಸಾಧ್ಯವೇ ಇಲ್ಲ, ಸತ್ತು ಹೋದ್ಲು. ಎಲ್ಲ ಅಯ್ಯೋ ಈಗ ತಾನೇ ಇಷ್ಟು ಕೆಲವು ದಿವಸದ ಹಿಂದೆ ಮದುವೆ ಆಗಿದ್ರು ಅಂತ ಹೇಳಿ ಅಳ್ತಾ ಇದ್ದಾರೆ. ಆದರೆ ಇವನು ಮಾತ್ರ ನಗ್ತಾ ಇದ್ದಾನೆ, ಅಳ್ತಾ ಇದ್ದಾನೆ, ಎರಡೂ ಮಾಡ್ತಾ ಇದ್ದಾನೆ. ಗಂಡ ನಗ್ತಾನೆ ಮತ್ತೆ ಅಳ್ತಾನೆ, ಸಂತೋಷ ಆಗ್ಬಿಟ್ಟಿದೆ, ಜೋರಾಗಿ ನಗ್ತಾನೆ ಅಳ್ತಾನೆ. ಏನು ಯಾಕೆ ಹಿಂಗಾಡ್ತಾ ಇದೆಯಾ, ಯಾಕೆ ಅಳ್ತಾ ಇದೆಯಾ ಈ ಥರ ನಗ್ತಾ ನಗ್ತಾ ಅಳ್ತಾ ಇದೆಯಾ? ಇಲ್ಲ, ನನ್ನ ಆಸೆ ಇಷ್ಟು ಬೇಗ ಈಡೇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಅದಕ್ಕೆ ತುಂಬ ಸಂತೋಷ ಆಗ್ಬಿಟ್ಟಿದೆ, ಅದಕ್ಕೆ ನಾನು ನಗ್ತಾ ಇದ್ದೀನಿ ಅಳ್ತಾ ಇದ್ದೀನಿ. ಅಂದರೆ ತುಂಬ ಸಂತೋಷ ಆದಾಗಲೂ ನಾವು ಅಳ್ತೀವಿ, ಕಣ್ಣೀರು ಸುರಿಸ್ತೀವಿ, ಅದಕ್ಕೆ ಆನಂದ ಬಾಷ್ಪ ಅಂತ ಹೇಳ್ತಾರೆ. ಈಗ ಇನ್ನು ಬೇರೆ ಒಂದು ರೀತಿಯಲ್ಲಿ ನಾವು ಅಳೋದನ್ನು ನಾವು ನೋಡ್ಬೋದು. ಒಬ್ಬ ವ್ಯಕ್ತಿ ತುಂಬ ವಯಸ್ಸಾಗ್ಬಿಟ್ಟಿದೆ, 99 ವರ್ಷ, ಇನ್ನೇನು 100 ಹತ್ರಕ್ಕೆ ಹೋಗ್ಬೇಕು ಅವನು, ಮರಣಶೈಯಲ್ಲಿ ಇದ್ದಾನೆ, ಇನ್ನು ಉಳಿಯಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ಸುತ್ತ ಸೇರಿಬಿಟ್ಟಿದ್ದಾರೆ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸೇರಿಕೊಂಡು. ಅವರು ಅವನ ಕೈನಲ್ಲಿ ಹೇಗಾದರೂ ಮಾಡಿ ದೇವರ ಹೆಸರನ್ನು ಹೇಳಿಸೋಣ, ಸಾಯಕ್ಕೆ ಮುಂಚೆ ಅವನು ದೇವರ ಹೆಸರು ಹೇಳಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳಿ ದೇವರ ಹೆಸರು ಹೇಳಿಸ್ಬೇಕು ಅಂತ ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ. ಅಪ್ಪ ದೇವ್ರ ಹೆಸರು ಹೇಳಪ್ಪ, ಹರಿ ಅಂತ ಹೇಳಪ್ಪ, ನಾರಾಯಣ ಅಂತ ಹೇಳಪ್ಪ, ಶಿವನ ಹೆಸರು ಹೇಳಪ್ಪ, ದೇವಿ ಹೆಸರು ಹೇಳು. ಹೇಳೋದೇ ಇಲ್ಲ. ಸರಿ, ಏನಾದರೂ ಉಪಾಯ ಮಾಡಿ ಇವನ ಕೈಯಲ್ಲಿ ದೇವರ ಹೆಸರು ಹೇಳಿಸ್ಬೇಕು ಅಂತ ಇವರು ಪ್ರಯತ್ನ ಪಡ್ತಾ ಇದ್ರೆ ಅವನು ಕರೀತಾನೆ, ಬಾರೋ ಇಲ್ಲಿ ಅಂತ. ಓ, ಏನೋ ದೇವ್ರ ಹೆಸರು ಹೇಳಕ್ ಕರಿತಾ ಇದ್ದಾನೇನೋ ಅಂತ ಕರೆದ್ರೆ, ನೋಡೋ ಅಲ್ಲಿ ದೀಪ ಜೋರಾಗಿ ಉರಿತಾ ಇದೆ, ಎಣ್ಣೆ ಜಾಸ್ತಿ ವೇಸ್ಟ್ ಆಗ್ಬಿಡುತ್ತೆ, ಅದನ್ನು ಕಡಿಮೆ ಮಾಡೋ, ಇವನ್ ಜೀವನದ ದೀಪನೇ ಆರೋಗ್ತಾ ಇದೆ, ಅವನು ಆ ದೀಪ ಆರಿಸೋದ್ರ ಕಡೆ ಹೋಗ್ತಾ ಇದ್ದಾನೆ. ಸೊ ಈಗ ಇದು ಏನಪ್ಪ ನೀನು, ಆ ದೀಪ ಏನಾದರೂ ಆಗಲಿ ನೀನು ದೇವರ ಸ್ಮರಣೆ ಮಾಡಲ್ಲ. ಸರಿ, ಅವನಿಗೆ ಮನೆಯಲ್ಲಿ ತುಂಬ ಪ್ರೀತಿಪಾತ್ರವಾದಂಥದ್ದು, ಯಾಕಂದರೆ ದಿನ ಅವನು ಕಾಯಿಸ್ಕೊಂಡು ಬಿಸಿನೀರು ಸ್ನಾನ ಮಾಡ್ತಾ ಇದ್ದಂತ, ಎಣ್ಣೆ ನೀರು ಸ್ನಾನ ಮಾಡ್ತಾ ಇದ್ದಂಥ ಒಂದು ದೊಡ್ಡ ಹಂಡೆ ಇತ್ತು, ತಾಮ್ರದ ಹಂಡೆ, ಅದ್ರ ಕಂಡ್ರೆ ಭಾಳ ಪ್ರೀತಿ. ಅದನ್ನು ಅವನು ಮುಂದೆ ಬಂದು ಚೆನ್ನಾಗಿ ಜಜ್ಜಿದ್ರೆ, ಹರಿವಾಣ ಹರಿವಾಣ ಜಜ್ಜಬೇಡವೋ ಅಂತ ಹೇಳ್ತಾನೆ ಅಂತ ಹೇಳಿಬಿಟ್ಟು, ಆ ಹರಿ ಅಂತ ಪದ ಹಾಗಾದರೂ ಬರಲಿ ಅಂತ ಆ ಹರಿವಾಣನ ತಂದು ಅವನ ಮುಂದೆ ಜಜ್ಜಕ್ಕೆ ಶುರು ಮಾಡಿದ್ರು. ಅವನು ಅವನು ತಪ್ಪಲೇನ ಜಜ್ಜಬೇಡವೋ ಅಂತ ಹೇಳ್ತಾನೆ, ಹರಿವಾಣ ಅಂತ ಹೇಳಲೇ ಇಲ್ಲ. ಸರಿ, ಹಿಂಗಾದರೂ ಮಾಡವನಿಗೆ ಹರಿ ಅಂತ ಪದ ಹೇಳಬೇಕು ಅಂತೇಳಿ ಅವನು ಭಾಳ ಇಷ್ಟವಾದ ಬಟ್ಟೆಯನ್ನು ತಂದು ಅವನ ಮುಂದೆ ಹರಿಲಿಕ್ಕೆ ಶುರು ಮಾಡಿದ್ರು. ಬಟ್ಟೆನ ಹರಿಬೇಡವೋ ಅಂತ ಹೇಳಿ, ಹಾಗಾದರೂ ಹರಿ ಅಂತ ಹೇಳಲಿ ಅಂತ. ಅವ್ರು ಹರಿದ್ರೆ ಅವನು ಹೇಳ್ತಾನೆ, ಬಟ್ಟೆನ ಗೀಳ್ಬೇಡವೋ ಅಂತಾನೆ, ಹರಿ ಅಂತ ಹೇಳಲೇ ಇಲ್ಲ. ಸರಿ, ಏನು ಮಾಡೋದೀಗ? ಡಾಕ್ಟ್ರು ಬಂದರು, ಚೆಕ್ ಮಾಡಿದ್ರು, ನೋಡಿ ಇನ್ನು ಉಳಿಯಲ್ಲ, ಭಾಳ ಕಡಿಮೆ ಸಮಯ ಇದೆ, ಏನಾದರೂ ಕೊನೆ ಆಸೆ ಇದ್ರೆ ಈಡೇರಿಸ್ಬಿಡಿ. ಕಣ್ಣೀರು ಸುರಿಸ್ತಾ ಇದ್ದಾನೆ ಅಪ್ಪಂಗೆ, ಹೇಳಿದ್ರು, ನೋಡಪ್ಪ ಡಾಕ್ಟ್ರ್ ಹೇಳ್ತಾ ಇದ್ದಾರೆ ಅವರು, ನೀವು ಉಳಿಯಲ್ವಂತೆ, ಉಳಿಯಲ್ವೆ ಅಂತಂದ್ರೆ ತುಂಬ ಅಳು ಬಂದ್ಬಿಡ್ತು ಅವನಿಗೆ, ಜೋರಾಗಿ ಕಣ್ಣೀರು ಸುರಿಸ್ತಾ ಇದ್ದಾನೆ. ಡಾಕ್ಟ್ರ್ ಹೇಳಿದ್ರು, ಕೊನೆ ಆಸೆ ಇದ್ರೆ ಏನಾದರೂ ನೀವು ಈಡೇರಿಸ್ಕೋಬೇಕಂತ ಏನಾದರೂ ಇದೆಯಾ? ಹ್ಞೂ. ಏನಪ್ಪ, ಡಾಕ್ಟ್ರನ್ನ ಬದಲಾಯಿಸು, ಬೇರೆ ಡಾಕ್ಟ್ರ್ ಬಂದರೆ ಏನಾದರೂ ಪ್ರಾಣ ಉಳಿಸ್ಬಹುದೇನೋ ಅಂತೇಳಿ ಡಾಕ್ಟ್ರನ್ನ ಬದಲಾಯಿಸು ಅನ್ನಂತೆ. ಸರಿ, ಇವನು ಯಾಕೋ ದೇವ್ರ ಹೆಸರು ಹೇಳಲ್ಲ ಅಂತೇಳಿ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ, ಅಪ್ಪ ಹೇಳು ಹೇಳು ಭಗವಂತನ ಹೆಸರು ಹೇಳು ಅಂದರೆ ಬಾಯಿ ಮುಚ್ಕೊಂಡ್ಬಿಟ್ಟು ಹೇಳಲ್ಲ, ಹೇಳಲ್ಲ ಅಂತ ಬಾಯಿ ಮುಚ್ಕೊಂಡು. ಯಾಕಪ್ಪ ಹೇಳಲ್ಲ ದೇವ್ರ ಹೆಸರು ಅಂತ ಹೇಳಿದ್ರೆ, ಚಪ್ತೆ ಚಚ್ಪೋತಾನ್ರ, ಗೊತ್ತಾಯ್ತಾ ತೆಲುಗು ಬರುತ್ತಾ, ಹೇಳಿದ್ರೆ ಸತ್ತು ಹೋಗ್ತೀರ, ನಂಗೆ ಸಾಯಕ್ಕೆ ಇಷ್ಟ ಇಲ್ಲ, ಇನ್ನೂ ಬದುಕಬೇಕು ಅಂತ. ಸೊ ಹಾಗೆ ಸಾವು ನಮ್ಮ ಎದುರುಗಡೆ ಬಂದು ನಿಂತ್ಕೊಂಡಾಗ ಅಳು ಬರುತ್ತೆ, ಭಯ, ಅನ್ಸೀನ್, ಏನು ಕಾಣಿಸೋದಿಲ್ಲ ಅಂತ ಹೇಳಿ ನಮಗೆ ಭಯದಿಂದ ಅಳು ಬರುತ್ತೆ. ಇನ್ನು ನಮಗೆ ನೋವಾದಾಗೂ ಅಳು ಬರುತ್ತೆ. ಮೊದಲು ದುಃಖ ಅಂತ ಹೇಳಿದೆ, ನೋವಾದಾಗ ಅಳು ಬರ್ತದೆ. ಹೇಗೆ? ಡಾಕ್ಟರ್ ಹತ್ರ ಪೇಷಂಟ್ ಬಂದಿದ್ದಾರೆ, ಮುಂದಿನ 3 ಹಲ್ಲು ಮುರಿದೋಗ್ಬಿಟ್ಟಿದೆ ಅವ್ರಿಗೆ. ಡಾಕ್ಟ್ರ್ ಕೇಳಿದ್ರು, ಏನು ನಿಮ್ಮ ಮುಂದಿನ 3 ಹಲ್ಲೆಲ್ಲ ಯಾಕೆ ಮುರಿದೋಯ್ತು ಅಂತ. ಅದಕ್ಕೆ ಅಲ್ವಾ ನಿಮ್ಮ ಹತ್ರ ಬಂದದ್ದು ನಾನು, ಡೆಂಟಿಸ್ಟ್. ಸರಿ, ಹೇಗೆ ಮುರಿದೋಯ್ತು? ನನ್ನ ಹೆಂಡತಿ ತುಂಬ ಗಟ್ಟಿಯಾದ ಚಕ್ಲಿ ಮಾಡಿಕೊಟ್ಬಿಟ್ಲು. ಅಲ್ರಿ, ಅಂಥದ್ದು ಗಟ್ಟಿಯಾಗಿದೆ ಅಂತ ಗೊತ್ತಾದ್ಮೇಲೆ ತಿನ್ನಬಾರ್ದಾಗಿತ್ತು, ನಾನು ತಿನ್ನಲ್ಲ ಅಂತ ಹೇಳ್ಬೇಕು, ಅದನ್ನೇ ಹೇಳಿದ್ದು, ಲಟನ್ಗೆ ಕೋಲಲ್ಲಿ ಹೊಡೆದ್ಬಿಟ್ಲು. ಚಕ್ಲಿಯಿಂದ ಮುರಿದೋಗಿದ್ದೆಲ್ಲ ಹಲ್ಲು, ಗಟ್ಟಿ ಇದೆ ನಾನು ತಿನ್ನಲ್ಲ ಅಂತ ಹೇಳಿದ್ರೆ ಕೋಪ ಬಂತು, ಲಟನ್ಗೆ ತಗೊಂಡು ಮೂತಿಗೆ ಹೊಡೆದ್ಲು, 3 ಹಲ್ಲು ಉದುರೋಯ್ತು. ಇವಾಗ ತುಂಬ ನೋವಾದಾಗ್ಲೂ ಅಳು ಬರುತ್ತೆ, ಅದಕ್ಕೆ ಅಳ್ತಾ ಇದ್ದಾನೆ ಅವನು. ಇನ್ನು ಯಾವ ಕಾರಣಕ್ಕೆ ನಾವು ಅಳಬಹುದು? ಕೊನೆ ಕಾರಣ ಕೊಟ್ಟು ಮುಂದಿನ ನಮ್ಮ ಇದಕ್ಕೆ ಬರ್ತೇನೆ. ಯಾಕಂದ್ರೆ ಅಳು ಅಂದರೆ ನೀವು ದುಃಖ ಪಟ್ಬಿಡ್ತೀರಿ ಅಂತೇಳಿ ಮೊದಲು ಸ್ವಲ್ಪ ನಗಿಸ್ಬಿಟ್ಟು ಆಮೇಲೆ ನಾನು ಅಳು ಬಗ್ಗೆ ಹೋಗೋಣ ಅಂತ ಇಷ್ಟೆಲ್ಲ ನಾನು ಹೇಳ್ಕೊಂಡು ಬಂದೆ. ಈಗ ನಮಗೆ ಆಶ್ಚರ್ಯ ಆದಾಗೂ ಕೂಡ ಅಳು ಬರ್ತದೆ. ನಮ್ಮ ಕೈಲಿ ಏನೂ ಗೊತ್ತಾಗಲೇ ಇಲ್ಲ, ನಮ್ಮ ಕೈಲಿ ಏನೂ ಗೊತ್ತಾಗ್ತಾ ಇಲ್ವಲ್ಲಪ್ಪ, ಏನು ನಮ್ಗೆ ಅರ್ಥನೇ ಆಗೋದಿಲ್ಲ, ತುಂಬ ಆಶ್ಚರ್ಯ ಆದಾಗೂ ನಮ್ಗೆ ಅಳು ಬರ್ತದೆ. ಈಗ 3 ಜನ ಗಂಡಂದಿರು ಆಫೀಸ್ನಲ್ಲಿ ಕೂತ್ಕೊಂಡು ಮಾತನಾಡ್ಕೊಳ್ತಾ ಇದ್ದಾರೆ. ಅವ್ರು ಮಾತನಾಡುವಾಗ ಹೇಳ್ತಾ ಇದ್ದಾರೆ, ನಮ್ಮ ಹೆಂಡತಿಯರು ಅಡುಗೆ ಸರಿಯಾಗಿ ಮಾಡ್ತಾ ಇಲ್ಲ, ತುಂಬ ಕೆಟ್ಟದಾಗಿದೆ ರುಚಿ ಈ ತರಹ ಊಟ. ಯಾಕಂದ್ರೆ ನಮ್ಮ ಜೀವನದಲ್ಲಿ ಏನಾದರೂ ಆನಂದ ಪಡಬೇಕು, ಆಸ್ವಾದಿಸಬೇಕು ಅಂತ ಇಲ್ಲಿದ್ವಿ, ಊಟನೇ ಚೆನ್ನಾಗಿಲ್ಲ ಅಂದಮೇಲೆ ಇನ್ನು ಯಾತಕ್ಕೆ ಬದುಕಬೇಕು? ನಾವಿರೋದೇ ಇಲ್ಲಿ. ಯಾಕಂದ್ರೆ ಇಂಗ್ಲೀಷ್ನಲ್ಲಿ ಒಂದು ಹೇಳಿಕೆ ಇದೆ, ಡು ವಿ ಲಿವ್ ಟು ಈಟ್ ಆರ್ ಈಟ್ ಟು ಲಿವ್ ಅಂತ. ಕೆಲವರು ಬದುಕಿರೋದೇ ಊಟ ಮಾಡೋಕ್ಕೋಸ್ಕರ ಅಂತ. ಆದ್ದರಿಂದ ಊಟನೇ ಚೆನ್ನಾಗಿಲ್ಲ, ಹೆಂಡತಿಯರು ಸರಿಯಾಗಿ ಮಾಡೋದಿಲ್ಲ ಅಂದರೆ ಅವರೆಲ್ಲ ಸೇರಿಕೊಂಡು ನಿರ್ಣಯ ಮಾಡಿಕೊಂಡ್ರು ನಾವು ಆತ್ಮಹತ್ಯೆ ಮಾಡ್ಕೊಳ್ಬೇಡ. ಸರಿ, ಹೋಗಿ ಮಾಡ್ಕೊಂಡ್ಬಿಟ್ರು. ಈಗ ಎಲ್ಲ ದುಃಖ ಕಂಡೋಲೆನ್ಸ್ ಸೆರೆಮನಿ ನಡೀತಾ ಇದೆ, ಹೆಂಡತಿಯರೆಲ್ಲ ಅಳ್ತಾ ಇದ್ದಾರೆ. ಈ ಮೂರು ಜನ ಹೆಂಡತಿಯರಲ್ಲಿ ಇಬ್ರು ಅಯ್ಯೋ ಎಂಥ ಒಳ್ಳೆ ಗಂಡಂದಿರಾಗಿದ್ರು ಇವರು, ಇವ್ರು ಸಾಯ್ಬಾರ್ದಾಗಿತ್ತು. ನಮ್ಗೊಂದು ಮಾತು ಹೇಳಿದಿದ್ರೆ ಅಡುಗೆ ಚೇಂಜ್ ಮಾಡ್ತಾ ಇರ್ಲಿಲ್ವಾ, ಒಳ್ಳೆ ಅಡುಗೆ ಮಾಡ್ಕೊಡ್ತಾ ಇರ್ಲೋ, ಅದಕ್ಕೆ ಸಾಯ್ಬೇಕಿತ್ತಾ ಅಂತ ಹೇಳಿ ಪಾಪ ಅವರು ಕಂಡೋಲೆನ್ಸ್ ಸೆರೆಮನಿಯಲ್ಲಿ ಭಾಳ ದುಃಖ ಪಡ್ತಾ ಇದ್ರು. ಆದರೆ ಇನ್ನೊಬ್ಳು ಹೆಂಡತಿ ಇದ್ದಾಳಲ್ಲ, ಅವಳು ಅಳ್ತಾ ಇದ್ದಾಳೆ, ಆದರೆ ಆಶ್ಚರ್ಯದಿಂದ, ಇವ್ರ ಥರ ಗೊಳ್ಳಾಡ್ತಾ ಇಲ್ಲ, ಆಶ್ಚರ್ಯ ಪಟ್ಕೊಂಡು ಹೀಗೆ ನೋಡ್ತಾ ಇಲ್ಲೋ ಅಳ್ತಾ ಇದ್ದಾಳೆ. ಏನಿದು ನೀನು ಕೂಗಾಡ್ಕೊಂಡು ನಮ್ಮ ಥರ ಜೋರಾಗಿ ಅಳ್ತಾ ಇಲ್ಲ, ಆಶ್ಚರ್ಯ ಪಡ್ತಾ ಇದೆಯಲ್ಲ, ಏನಾಯಿತು? ಇಲ್ಲ, ನನ್ನ ಗಂಡ ಯಾಕೆ ಸತ್ತ ಅಂತ ನಂಗೆ ಆಶ್ಚರ್ಯ ಆಗ್ತಾ ಇದೆ. ಯಾಕೆ? ದಿನ ಅವನ್ನೇ ಅಡುಗೆ ಮಾಡ್ತಾ ಇದ್ದಿದ್ದು, ನಾನು ಅಡುಗೆನೆ ಮಾಡ್ತಾ ಇರಲಿಲ್ಲ, ಅವನೇ ಅಡುಗೆ ಬದಲಾಯಿಸ್ಕೊಂಡಿದ್ರೆ ಆಗೋಗಿತ್ತು, ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗಿತ್ತು ಅವನು. ಸರಿ, ಈಗ ಆಶ್ಚರ್ಯದಿಂದಲೂ ನಾವು ಅಳ್ತೇವೆ. ಈಗ ಎಷ್ಟೊಂದು ಕಾರಣಗಳು ಯಾತಕ್ಕೆ ನಾವು ಅಳ್ತೇವೆ ಅಂತ ಒಂದು ನಮಗೊಂದು ಬ್ರೀಫ್ ಐಡಿಯಾ ಸಿಕ್ತು. ಈಗ ನಾವು ಈ ಮೆಡಿಕಲ್ ದೃಷ್ಟಿಯಿಂದ ಸೈಕಿಯಾಟ್ರಿಸ್ಟ್ ಹತ್ರ ಹೋದ್ರು ಅಥವಾ ಡಾಕ್ಟರ್ಸ್ ಹತ್ರ ಹೋದ್ರು ಮೆಡಿಕಲ್ ಸೈನ್ಸ್ ಏನು ಹೇಳುತ್ತೆ, ಯಾತಕ್ಕೆ ಅಳೋದು, ವೈದ್ಯಕೀಯ ದೃಷ್ಟಿಕೋನದಿಂದ ನೋಡಿದ್ರೆ ಈ ಕಣ್ಣಿನ ಒಳಭಾಗದಲ್ಲಿ ಹಿಂಭಾಗದಲ್ಲಿ ಲ್ಯಾಕ್ರಿಮಲ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ. ಅದು ಯಾವಾಗಲೂ ಅದರೊಳಗೆ ನೀರನ್ನು ಅಥವಾ ಟಿಯರ್ಸ್ ಕಣ್ಣೀರನ್ನು ಅದು ಶೇಖರಣೆ ಮಾಡಿಕೊಂಡು ಇಟ್ಕೊಂಡಿರುತ್ತೆ. ಯಾತಕ್ಕೆ ಅಂದರೆ ಅದು ಕಣ್ಣನ್ನು ಯಾವಾಗಲೂ ಒದ್ದೆ ಇಟ್ಟಿರಬೇಕು ಅಂತ. ಎಲ್ಲ ಪ್ರಾಣಿಗಳಲ್ಲೂ ಅದನ್ನು ಕಾಣಬಹುದು, ಆದರೆ ಎಲ್ಲ ಪ್ರಾಣಿಗಳು ಅಳೋದಿಲ್ಲ. ಕಣ್ಣನ್ನು ಒದ್ದೆಯಾಗಿ ಇಟ್ಟಿರೋಕ್ಕೋಸ್ಕರ ಅದು ನೀರು ಸೆಕ್ರೇಟ್ ಆಗ್ತದೆ. ಆನೆಗಳಲ್ಲಿ ನೋಡ್ಬೋದು ಅಥವಾ ಹಸುಗಳಲ್ಲಿ ನೋಡ್ಬೋದು, ಕಣ್ಣಿಗೆ ಸುರಿತಾ ಇರ್ತೀವಿ, ಅದು ಅಳೋದು ಅಂತಲ್ಲ. ಮನುಷ್ಯ ಪ್ರಾಣಿ ಮಾತ್ರ ಅವನಲ್ಲಿ ವಿಶೇಷ ಎಮೋಷನ್, ಭಾವನೆ, ಈ ಭಾವನೆಗಳಿಂದ ಅವನು ಕಣ್ಣೀರು ಸುರಿಸಿ ಅಳೋದನ್ನು ನಾವು ಮನುಷ್ಯನಲ್ಲಿ ಮಾತ್ರ ಕಾಣ್ಬೋದು. ಸೈಕಿಯಾಟ್ರಿಸ್ಟ್ಗಳು ಡಾಕ್ಟರ್ಗಳು ಹೇಳೋ ಪ್ರಕಾರ ಪ್ರಾಣಿಗಳಲ್ಲಿ ಆ ಎಮೋಷನ್ಸ್ ಇರೋದಿಲ್ಲ, ಅದರಿಂದ ಅವು ಕಣ್ಣೀರು ಇಡೋದಿಲ್ಲ. ಆದರೆ ಕಣ್ಣೀರು ಸುರಿಯುತ್ತೆ, ಕಣ್ಣನ್ನು ಒದ್ದೆಗಿಟ್ಟು ಅದು ರಕ್ಷಣೆ ಮಾಡಲಿಕ್ಕೋಸ್ಕರ ಸುರಿಯುತ್ತೆ. ನೀವೆಲ್ಲ ಕಣ್ಣೀರು ಜಾಸ್ತಿ ಸುರಿಸಿದಾಗ ನೋಡ್ಬೋದು, ಸ್ವಲ್ಪ ಹೊತ್ತಾದಮೇಲೆ ಜಾಸ್ತಿ ಹತ್ತುಬಿಟ್ರೆ ಬಾಯೆಲ್ಲ ಉಪ್ಪುಪ್ಪಾಗಕ್ಕೆ ಶುರು ಆಗುತ್ತೆ. ಯಾಕೆ? ಈ ಕಣ್ಣು ಮೂಗು ಕಿವಿ ಎಲ್ಲ ಕನೆಕ್ಟೆಡ್, ಬಾಯಿ ಎಲ್ಲ ಇಂಟರ್ ಕನೆಕ್ಟೆಡ್ ಒಳಗಡೆಯಿಂದ. ಅದರಿಂದ ಕೆಲವು ಟಿಯರ್ಸು ಎಸ್ಕೇಪ್ ಆಗಿ ಬಾಯಿಯೊಳಗೂ ಬಂದ್ಬಿಡುತ್ತೆ ಅಳುವಾಗ, ಆಗ ಉಪ್ಪುಪ್ಪಾಗಿ ಕಾಣಿಸುತ್ತೆ. ಅಂದರೆ ಕಣ್ಣೀರೊಳಗೆ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಕಣ್ಣನ್ನು ಕ್ರಿಮಿಕೀಟಗಳಿಂದ ರಕ್ಷಣೆ ಮಾಡಲಿಕ್ಕೋಸ್ಕರ ಈ ವ್ಯವಸ್ಥೆಯನ್ನು ಭಗವಂತ ಮಾಡಿಟ್ಟಿದ್ದಾನೆ. ಅದರಿಂದ ಒಂದು ಕಣ್ಣನ್ನು ಒದ್ದೆಯಾಗಿಟ್ಟಿರೋದ್ರಿಂದ ಕಣ್ಣನ್ನು ರಕ್ಷಣೆ ಮಾಡಲಿಕ್ಕೆ, ಇನ್ನೊಂದು ಕಣ್ಣನ್ನು ನೀರು ಆ ಉಪ್ಪಿನ ಅಂಶ ಇರೋದರಿಂದ ಕ್ರಿಮಿಕೀಟಗಳಿಂದ ಅಥವಾ ಬೇರೆ ಒಂದು ವಸ್ತುಗಳು ಬಂದು ನಮಗೆ ತೊಂದರೆ ಕೊಡೋದನ್ನು ರಕ್ಷಣೆ ಮಾಡಲಿಕ್ಕೆ ಕಣ್ಣೀರು ಇರೋದನ್ನು ನಾವು ಕಾಣ್ಬೋದು. ಅಂದರೆ ಕಣ್ಣಿನ ರಕ್ಷಣೆಗೋಸ್ಕರ ನಡೆಯೋದನ್ನು. ಆದರೆ ಮನುಷ್ಯನಲ್ಲಿ ಮಾತ್ರ ಈ ಎಮೋಷನ್ಸ್ ಬಂದಾಗ ಕಣ್ಣೀರು ಸುರಿಸುವಂತ ನಾವು ನೋಡ್ತೇವೆ. ಯಾವಾಗ ಯಾವಾಗ ನಾವು ಅಳೋದು ಅಂತ ನಾನು ಭಾಳಷ್ಟು ನಾನು ಬೇರೆ ಬೇರೆ ಉದಾಹರಣೆಗಳನ್ನು ಕೊಟ್ಟು ನಿಮಗೆ ಹೇಳಿದೆ. ದುಃಖ, ಹೆದರಿಕೆ, ನೋವು, ಅತಿಯಾದ ಆನಂದ, ನಮ್ಮ ಪ್ರೆಸ್ಟೀಜ್ಗೆ ಧಕ್ಕೆ ಬಂದರೆ, ಮಾನಹಾನಿ ಆದಾಗ ಅಳ್ತೇವೆ, ನಿಸ್ಸಹಾಯಕರಾದಾಗ ಅಳ್ತೇವೆ, ಅಹಂಕಾರ ಮರ್ದನೆಯಾದಾಗ ನಾವು ಕಣ್ಣೀರು ಸುರಿಸ್ತೇವೆ. ಮನುಷ್ಯನಲ್ಲಿ ಮಾತ್ರ ಇದೆಲ್ಲ ಕಾರಣಕ್ಕೆ ಅಳೋದು, ಬೇರೆ ಪ್ರಾಣಿಗಳಿಗೆ ಅದ್ಯಾವುದು ಇಲ್ವಾದ್ರಿಂದ ಅಳೋದಿಲ್ಲ. ಆದರೆ ಅವಲ್ಲೂ ಏನೋ ಕಣ್ಣೀರು ದುಃಖ ಆದಾಗ ಅಳ್ಬೋದನ್ನು ನಮಗೆ ಗೊತ್ತಾಗಲ್ಲ, ಯಾಕಂದರೆ ಅದರೊಳಗೆ ಹೋದವರು ಅದಕ್ಕೆ ಮಾತಾಡಿಕ್ಕೆ ಆಗೋದಿಲ್ಲ, ಎಮೋಷನ್ಸ್ ತೋರಿಸ್ಲಿಕ್ಕೆ ಆಗೋದಿಲ್ಲ. ಹೇಳುವವರು ಯಾರು ಗೊತ್ತಿಲ್ಲ ಅಷ್ಟೇ. ಡಾಕ್ಟರ್ಸ್ಗಳು ಅಥವಾ ವೈದ್ಯಕೀಯ ಶಾಸ್ತ್ರ ಅಥವಾ ಸೈನ್ಸ್ ಹೇಳೋದು ಅವುಗಳಿಗೆ ಎಮೋಷನ್ಸ್ ಇಲ್ಲ, ಅದರಿಂದ ಅಳೋದಿಲ್ಲ ನಮ್ಮ ತರಹ, ಮನುಷ್ಯ ಮಾತ್ರ ಅಳೋದು ಅಂತ ಹೇಳ್ತಾರೆ. ಇವಾಗ ನಾವು ಇಷ್ಟೆಲ್ಲ ಕಣ್ಣೀರು ಬಗೆಗೆ ನಾವೆಲ್ಲ ಕೇಳ್ಕೊಂಡ್ವಿ, ಹಲವಾರು ವಿಷಯಗಳನ್ನು ತಿಳ್ಕೊಂಡ್ವಿ, ಯಾವ ಸಂದರ್ಭದಲ್ಲಿ ಅಳ್ತೇವೆ ಎಂಬುದನ್ನೆಲ್ಲ ನೋಡಿದ್ವು. ಆದರೆ ಈಗ ಬಹಳ ಮುಖ್ಯವಾಗಿ ನಾವು ನೋಡಬೇಕಾಗಿರುವಂಥದ್ದು ಏನಪ್ಪ ಅಂದರೆ, ಈ ಕಣ್ಣೀರನ್ನೋದು ಕಂಟೇಜಿಯಸ್ ಅಂತ. ಹೇಗೆ ರೋಗ ಒಬ್ಬನಿಂದ ಇನ್ನೊಬ್ಬನಿಗೆ ಹರಡುತ್ತೋ ಹಾಗೆ ಕಣ್ಣೀರು, ಯಾರೊಬ್ಬರು ಒಬ್ಬರು ದುಃಖದಿಂದ ಕಣ್ಣೀರು ಸುರಿಸ್ತಾ ಇದ್ರೆ ಅಥವಾ ಯಾವುದೇ ಒಂದು ಕಾರಣದಿಂದ ಕಣ್ಣೀರು ಸುರಿಸ್ತಾ ಇದ್ರೆ, ನೀವು ಅವ್ರ ಪಕ್ಕದಲ್ಲಿ ಅಥವಾ ಎದುರುಗಡೆ ಇದ್ದರೆ, ಅವ್ರು ಯಾರೇ ಆಗಿರಬಹುದು, ಅವ್ರು ನಿಮ್ಮ ಸಂಬಂಧಿಗಳಾಗಿರಬಹುದು ಅಥವಾ ಅಲ್ಲದೇ ಇರಬಹುದು, ಯಾರಾದರೂ ದುಃಖದಿಂದ ಏನೋ ಅಳ್ತಾ ಇದ್ರೆ ನಿಮಗೂ ಅಳು ಬಂದ್ಬಿಡುತ್ತೆ, ತಡ್ಕೊಳಕ್ಕಾಗಲ್ಲ, ಕಣ್ಣೀರು ಬಂದ್ಬಿಡುತ್ತೆ. ನೋಡಿ, ಗಮನಿಸಿ ನೋಡಿ, ಯಾವಾಗಲೂ ಅದನ್ನು ಜ್ಞಾಪಿಸ್ಕೊಳ್ಳಿ. ಕಂಟೇಜಿಯಸ್ ಕೂಡ. ನಾನು ಹೈದರಾಬಾದ್ ಆಶ್ರಮಕ್ಕೆ ಒಂದು ತಿಂಗಳ ಅಥವಾ 15 ದಿವಸದ ಹಿಂದೆ, 1 ತಿಂಗಳಾಯಿತು ಹಿಂದೆ ಹೋಗಿದ್ದಾಗ ಅಲ್ಲಿ ಸಮರ್ ಕ್ಯಾಂಪ್ ನಡೀತಾ ಇತ್ತು. ಆಗ ಸಾವಿರಾರು ಜನ ಮಕ್ಕಳು, ಅವರ ಮಕ್ಕಳಿಗೆ ಒಂದು ವಿಶೇಷವಾದ ಕೊನೆಯ ಕಾರ್ಯಕ್ರಮ ಏನಪ್ಪ ಅಂದರೆ, ಆ ಎಲ್ಲ 1800 ಮಕ್ಕಳ, ದೊಡ್ಡವರು ಇದ್ರು, ಹೈಸ್ಕೂಲ್ ಎಲ್ಲ ಸ್ಟೂಡೆಂಟ್ಸು, ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಇದ್ರು, ಅವರ ತಂದೆ ತಾಯಿಗಳನ್ನು ಕರೆದು ಮಾತಾಪಿತೃಗಳ ಪೂಜೆಯನ್ನು ಮಾಡುವಂಥ ಒಂದು ಕಾರ್ಯಕ್ರಮ. ಈ ಮಕ್ಕಳು ಕಡ್ಡಾಯವಾಗಿ ಎಲ್ಲರೂ ಕೂಡ ಪೂಜಾ ಸಾಮಗ್ರಿಗಳನ್ನು ತಂದು ತಂದೆ ತಾಯಿಗಳನ್ನು ಕೂರಿಸಿ ಚೇರಿನ ಮೇಲೆ ಇವರು ಅವರ ಪಾದದ ಹತ್ರ ಕೂತ್ಕೊಂಡು ಅಷ್ಟು ಅವರ ತಂದೆ ತಾಯಿಗಳ ಕಾಲುಗಳನ್ನು ತೊಳೆಯುವಂಥದ್ದು, ಪೂಜೆ ಮಾಡಿ ಹೇಗೆ ನಾವು ದೇವರಿಗೆ ಪೂಜೆ ಮಾಡ್ತೀವೋ ಆ ರೀತಿಯಲ್ಲಿ ಪೂಜೆ ಮಾಡುವಂಥ ಒಂದು ವ್ಯವಸ್ಥೆ ಇತ್ತು. ಅಗರಬತ್ತಿ ಹಚ್ಚುವಂಥದ್ದು, ದೀಪ ಹಚ್ಚುವಂಥದ್ದು, ಆರತಿ ಮಾಡುವಂಥದ್ದು, ತಿಂಡಿ ತಿನ್ನಿಸುವಂಥದ್ದು, ಅಲ್ಲಾದರೂ ದೇವರಿಗೆ ಕಲ್ಲಿನ ವಿಗ್ರಹಕ್ಕೆ ಚಿತ್ರಪಟಕ್ಕೆ ಸುಮ್ಮನೆ ಇಡ್ತೇವೆ. ಇಲ್ಲಿ ಸಾಕ್ಷಾತ್ ನೈಜ ಭಗವಂತ, ಭಗವಂತ ಸ್ವರೂಪಿಗಳ ತಂದೆ ತಾಯಿಗಳಿಗೆ ಆ ಹಣ್ಣನ್ನು ತಿನ್ನಿಸುವಂಥದ್ದು, ಸಿಹಿ ತಿಂಡಿಯನ್ನು ತಿನ್ನಿಸುವಂಥದ್ದು, ಅವರು ಪಾದಸೇವೆ ಮಾಡುವಂಥದ್ದು, ಗಾಳಿ ಹಾಕುವಂಥದ್ದು, ಈ ಥರದ್ದೆಲ್ಲ ಪ್ರಕ್ರಿಯೆಗಳನ್ನು ಮಾಡುವಾಗ ಆ ತಂದೆ ತಾಯಿಗಳಿಗೆ ಇಷ್ಟು ದೊಡ್ಡ ಮಕ್ಕಳು ಬೆಳೆದು ಬಂದಂಥ ಮಕ್ಕಳು ಹೇಳಿದ ಮಾತೇ ಕೇಳೋದಿಲ್ಲ, ಗಲಾಟೆ ಮಾಡುವಂಥ ಮಕ್ಕಳು ಹೇಳಿದ್ದ ಏನು ತಿರ್ಕೊಂಡು ಹಿಂದೆ ಮಾತಾಡುವಂಥ ಮಕ್ಕಳಿಗೆ, ಮಕ್ಕಳು ಇವಾಗ ಈ ಟ್ರೈನಿಂಗ್ ಕ್ಯಾಂಪಿಗೆ ಬಂದುಬಿಟ್ಟು ಇಲ್ಲಿ ಪರಿವರ್ತನೆಗೊಂಡು ತಂದೆ ತಾಯಿಗಳ ಪೂಜೆಯನ್ನು ಪ್ರೀತಿಯಿಂದ ಮಾಡುವಾಗ ಆ ತಂದೆ ತಾಯಿಗಳು ಅದನ್ನು ನೆನೆಸ್ಕೊಂಡು ಎಲ್ಲರೂ ಗಳಗಳನ್ನು, ಸುಮಾರು ಜನ 90% ಎಲ್ಲ ಗಳಗಳನ್ನು ಅಳ್ತಾ ಇದ್ದಾರೆ, ಎಲ್ಲರೂ ಅಳ್ತಾ ಇದ್ದಾರೆ. ಯಾಕಂದರೆ ಮಕ್ಕಳು ಆ ಥರ ಪೂಜೆ ಮಾಡೋದನ್ನು ಕಂಡಾಗ, ಯಾಕಂದರೆ ಯು ಕ್ಯಾನಾಟ್ ಇಮ್ಯಾಜಿನ್. ಆಗ ಅವರು ಆ ತಂದೆ ತಾಯಿಗಳು ಅಳೋದನ್ನು ನೋಡಿಬಿಟ್ಟು ನನಗೂ ಅಳು ತಡ್ಕೊಳಕ್ಕಾಗಲಿಲ್ಲ, ನನಗೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಹತ್ಬಿಟ್ಟೆ ನಾನು ಕೂಡ ಹತ್ಬಿಟ್ಟೆ, ಅಷ್ಟು ಜನ ಅಳ್ತಾ ಇದ್ದಾರೆ ನಾನು ಹೆಂಗೆ ಸುಮ್ಮನೆ ಕೂತ್ಕೊಳ್ಳು. ಸೊ ಅದರಿಂದ ಈ ಕಣ್ಣೀರು ಅನ್ನೋದು ಏನಾಗುತ್ತೆ, ಕಂಟೇಜಿಯಸ್ ಅಂತ. ಇನ್ನೊಂದೊಂದು ಸಣ್ಣ ಘಟನೆ ಅಥವಾ ಆರ್ ಕೆ ಲಕ್ಷ್ಮಣರವರು ಬಹಳ ವರ್ಷಗಳ ಹಿಂದೆ ಅವರ ಕಾರ್ಟೂನಲ್ಲಿ ನೋಡಿದಂಥದ್ದು, ಅದೇನೆಂದರೆ ಒಂದು ಮಗು ಚಿಕ್ಕ ಬಟ್ಟೆ ಗಲಾಟೆ ಮಾಡ್ತಾ ಇದೆ, ಅಳ್ತಾ ಇದೆ, ಚಿಕ್ಕ ಮಗು, ಚಿಕ್ಕ ಮಗು ಅಂದರೆ ಚಿಕ್ಕ ಮಗು ಅಂಬೆಗಾಲಿಡೋ ಮಗು ಅಥವಾ ಸ್ವಲ್ಪ ಕೂತ್ಕೊಳ್ಳೋ ಕೂತ್ಕೊಂಡು ಅಳ್ತಾ ಇದೆ ಜೋರಾಗಿ, ಎಷ್ಟು ಜೋರಾಗಿ ಅಳ್ತಾ ಇದೆ ಅಂದರೆ ಅದರ ತಂದೆ ತಾಯಿ ಅವರ ಅಣ್ಣ ಅಕ್ಕ ಮತ್ತು ಅಜ್ಜಿ ತಾತ ಎಲ್ಲರೂ ಕೂಡ ಮನೆಯವರೆಲ್ಲ ಪೂರ್ತಿ ಅದನ್ನು ಅಳುವನ್ನು ನಿಲ್ಲಿಸ್ಲಿಕ್ಕೆ ಸಮಾಧಾನ ಪಡ್ತಾ ಇದ್ದಾರೆ, ಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಮಗು ಅಳು ನಿಲ್ಲಿಸ್ತಾ ಇಲ್ಲ, ಜೋರಾಗಿ ಅಳ್ತಾ ಇದೆ. ಈಗ ಕ್ಯಾಪ್ಷನ್ ಏನಂದರೆ ಕೆಳಗಡೆ ಅವರು ಕಾರ್ಟೂನ್ ಕೆಳಗಡೆ ಹಾಕಿರೋದು, ಹೂ ಈಸ್ ದ ಮಾಸ್ಟರ್ ಆಫ್ ದ ಹೌಸ್ ಅಂತ. ನೀವೆಲ್ಲ ಅಂದ್ಕೊಂಡಿರ್ತೀವಿ ನೀವು ಮನೆಯ ಯಜಮಾನರು ಅಂತ, ನಿಜವಾದ ಮನೆಯ ಯಜಮಾನ ಯಾರು ಅಂತ ಕ್ಯಾಪ್ಷನ್ ಇಲ್ಲ. ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಮನೆಯವರು, ಎಲ್ಲ ಬಂದು ಅವನ ಅಳುವನ್ನು ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಸೊ ಆ ಮಗುವೇ ಯಜಮಾನ ಅಂತ, ಮನೆಯ ಯಜಮಾನ ಅನ್ನೋ ರೀತಿಯಲ್ಲಿ ಆ ಕ್ಯಾಪ್ಷನನ್ನು ಹಾಕಿರೋದನ್ನು ಅದು ಕಣ್ಮುಂದೆ ನಿಲ್ಲುತ್ತೋ, ಜೋರಾಗಿ ಅಳ್ತಾ ಇದೆ. ಈಗ ಇನ್ನೂ ಒಂದು ಸೀಕ್ರೆಟ್ ನಿಮಗೆಲ್ಲ ಗೊತ್ತಿರೋದು, ನಮಗೆ ಗೊತ್ತಿರೋದಿಲ್ಲ, ವಿಶೇಷವಾಗಿ ಮಹಿಳೆಯರು ಮಾತೆಯರು ಹೆಂಗಸರು ಹೆಂಡತಿಯರು ಗಂಡಂದಿರನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಅಳುವಿನಿಂದ. ಅವ್ರು ಗೆಲ್ಲೋದು ಎಲ್ಲ ಮಾಡೋದು ಆ ಅಳುವಿನಿಂದಲೇ. ಟಿಯರ್ ಇಸ್ ದೇರ್ ವೆಪನ್, ವೆಪನ್ ಅದು ಅವ್ರಿಗೆ. ನೋಡಿ ಇಲ್ಲಿ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ನಾವು ಕಣ್ಣೀರನ್ನು ನೋಡಿದ್ರೆ ಹೆಣ್ಮಕ್ಳು ಅದನ್ನು ವೆಪನ್ ಆಗಿ ಆಯುಧವಾಗಿ ಉಪಯೋಗಿಸ್ತಾರೆ. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಕಣ್ಣೀರು ಸುರಿಸ್ಬಿಡ್ತಾರೆ, ನೀವು ಅದಕ್ಕೆ ಬೇಡಲೇಬೇಕು, ಬೇರೆ ದಾರಿನೇ ಇಲ್ಲ. ಸೊ ಅದಕ್ಕೆ ಒಂದು ತಮಾಷೆಯಾಗಿ ಹೇಳೋದಂತೂ ಹಳ್ಳಿಗಳ ಕಡೆ ಈ ಗಾದೆ ಮಾತುಗಳಿರುತ್ತೆ, ಅದು ಎಷ್ಟು ಸರಿಯೋ ತಪ್ಪೋ ನಮ್ಗೆ ಗೊತ್ತಿಲ್ಲ, ಆದರೆ ಹಳ್ಳಿ ಜನ ಇದನ್ನು ಹೇಳ್ತಾರೆ. ನಾನು ಕೇಳಿದ್ದೆ, ಅದು ನಾನು ಸತ್ಯ ಅಂತ ಹೇಳ್ತಾ ಇಲ್ಲ, ಹೇಳಿದ್ದನ್ನೇ ಹೇಳ್ತಾ ಇದ್ದೀನಿ. ಅಳುವ ಗಂಡಸನ್ನು ನಂಬಬೇಡ, ನಗುವ ಹೆಂಗಸನ್ನು ನಂಬಬೇಡ ಅಂತ. ಎಷ್ಟು ಸತ್ಯವೋ ಸುಳ್ಳೋ ನಂಗೆ ಗೊತ್ತಿಲ್ಲ, ಇದು ಅನುಭವದ ಗಾದೆ ಮಾತುಗಳು, ಕೇಳಿದ್ದೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಯಾಕಂದರೆ ಅಳುಗೆ ಸಂಬಂಧಪಟ್ಟದ್ದಾದ್ರಿಂದ ಹೇಳ್ತಾ ಇದ್ದೀನಿ. ಆಮೇಲೆ ರಾಮಕೃಷ್ಣ ಪರಮಹಂಸರು ಒಂದು ವಿಷಯವನ್ನು ಹೇಳ್ತಾ ಇದ್ರು, ಅಳುವಾಗಿ ಎರಡು ರೀತಿಯ ಅಳಿವರು ಇರುತ್ತಂತೆ. ಅದೇನಂದರೆ ಒಂದು ಕಣ್ಣಿನ ಒಳಭಾಗದಿಂದ ಸಾಮಾನ್ಯವಾಗಿ ಅಳುತ್ತೇವೆ, ಇಲ್ಲಿ ನೀರು ಬರ್ತದೆ, ಇನ್ನೊಂದು ಕಣ್ಣಿನ ಹೊರಭಾಗದಲ್ಲಿ ಬರುತ್ತೆ. ಸೊ ಒಳಭಾಗದಲ್ಲಿ ಬಂದರೆ ದುಃಖ ಈ ಎಮೋಷನ್ಸ್ ಒಳಗಾಗಿ ಆಗಿರುವಂಥ ಕಣ್ಣೀರು, ಹೊರಭಾಗದಲ್ಲಿ ಬಂದರೆ ಅದು ಸಂತೋಷದ ಕಣ್ಣೀರು. ಹೊರಭಾಗ ಈ ಕಾರ್ನರ್ಸಿಂದ ಬಂದರೆ ಅದು ಸಂತೋಷದ ಕಣ್ಣೀರು, ಒಳಭಾಗದಲ್ಲಿ ಬಂದರೆ ದುಃಖ ಮುಂತಾದದ್ರಿಂದ ಬರೋದು ಅಂತ ರಾಮಕೃಷ್ಣರು ಹೇಳೋದನ್ನು ನಾವು ನೋಡ್ಬೋದು. ಆಮೇಲೆ ಫಿಸಿಯೋಗ್ನಾಮಿ, ಅಂಗಸಾಮುದ್ರಿಕ ಮುಖ ಸಾಮುದ್ರಿಕ ಇದರಲ್ಲಿ ರಾಮಕೃಷ್ಣರು ಎಕ್ಸ್ಪರ್ಟ್ ಆಗಿದ್ದರು. ಅವರು ಅವರ ಬಳಿಗೆ ಬರ್ತಾಯಿದ್ದ ವ್ಯಕ್ತಿಗಳ ಕಣ್ಣುಗಳನ್ನು ನೋಡಿ ಇವನು ಜ್ಞಾನಿ, ಇವನು ಯೋಗಿ, ಇವನು ಭಕ್ತ, ಇವನಲ್ಲಿ ಏನಿದೆ ಅಂತ ಕಣ್ಣುಗಳ ಮೂಲಕ ಅವ್ರು ಹೇಳ್ತಾ ಇದ್ರು. ಕಣ್ಣಿನಲ್ಲಿ ಅವ್ರು ಹೇಳ್ತಾ ಇದ್ದಿದ್ದು ಈ ರಸಗುಲ್ಲ, ಅದು ಈ ರಸದಲ್ಲಿ ತೇಲಾಡ್ತಾ ಇರುತ್ತೆ, ಆ ರೀತಿಯಲ್ಲಿ ಕಣ್ಣಿನಲ್ಲಿ ನೀರಿನ ಅಂಶ ಯಾವಾಗಲೂ ತೇಲಾಡ್ತಾ ಇದ್ರೆ ಅವನು ಭಕ್ತ, ಕಣ್ಣಿನಲ್ಲಿ ನೀರಿನ ಅಂಶ ಜಾಸ್ತಿ ಇದ್ದು ಅವನಲ್ಲಿ ಯಾವಾಗಲೂ ಕಣ್ಣಲ್ಲಿದ್ದರೆ ಅವನು ಭಕ್ತನ ಸಂಕೇತ, ಕಣ್ಣಿನ ನೀರು ಜಾಸ್ತಿ ಇದ್ದರೆ ಒಳಗೆ ಕಣ್ಣಿನಲ್ಲಿ. ಜ್ಞಾನಿದು ಸ್ವಲ್ಪ ಡ್ರೈ, ಅವನು ವಿಚಾರವಾದಿ, ಎಲ್ಲ ವಿಚಾರಕ್ಕೆ ಒಳಪಡಿಸ್ತಾನೆ, ಅವನಿಗೆ ಅಳೋದು ಭಾಳ ಕಡಿಮೆ, ಅಳೋದೇ ಇಲ್ಲ ಅವನು, ಸ್ವಲ್ಪ ಡ್ರೈ, ಅದರಿಂದ ಅವನ ಕಣ್ಣಲ್ಲಿ ನೀರಿಲ್ಲ, ಅವನು ಕಣ್ಣು ಸ್ವಲ್ಪ ಡ್ರೈ ಆಗಿದ್ದರೆ ಅವನು ಜ್ಞಾನ ಮಾರ್ಗಿ. ಯೋಗಿದು ಬೇರೆ ಥರ ಇರ್ತದೆ, ಅದು ಒಳಮುಖವಾಗಿರ್ತದೆ ಕಣ್ಣು. ಈ ರೀತಿ ಅವರು ಕಣ್ಣಿನ ನೀರಿನ ಮೂಲಕ ಅವನ ಒಳಗೆ ಅಂತಃಸತ್ವ ಎಂಥದ್ದು ಅಂತ ಕೂಡ ಅಳಿಲಿಕ್ಕೆ ರಾಮಕೃಷ್ಣರ ಫಿಸಿಯೋಗ್ನಾಮಿಯಲ್ಲಿ ಹೇಳ್ತಾ ಇದ್ರು. ಈಗ ಎಷ್ಟೊಂದು ನಾವು ಕಣ್ಣೀರ್ ಬಗೆಗೆ, ಕಣ್ಣಿನ ಬಗೆಗೆ, ನೀರಿನ ಬಗೆಗೆ, ಅಳುವಿನ ಬಗೆಗೆ ನಾವಿಷ್ಟೆಲ್ಲ ಹೇಳಿದ್ವಿ. ಈಗ ನಮ್ಮ ಮುಖ್ಯವಾಗಿ ಮೆಡಿಕಲ್ ಸೈನ್ಸ್ನಲ್ಲಿ ಏನು ಹೇಳುತ್ತೆ ಅಂದರೆ, ಕಣ್ಣಿನ ರಕ್ಷಣೆಗೋಸ್ಕರ ಕಣ್ಣೀರು ಇರುವಂಥದ್ದು. ಕಣ್ಣಿನ ಆ ಒಂದು ಯಾವಾಗಲೂ ಒದ್ದೆಯಾಗಿ ಇಟ್ಟಿರಬೇಕು ಅಂತ ಈ ಕಣ್ಣು ನೀರು ಇರುವಂಥದ್ದು. ಈಗ ಆಶ್ಚರ್ಯ ಆಗ್ಬೋದು ನಿಮಗೆ, ಕೇವಲ ಕಣ್ಣನ್ನು ಒದ್ದೆಯಾಗಿ ಇಟ್ಟಿರೋದು ಅಥವಾ ರಕ್ಷಣೆ ಮಾಡೋದಲ್ಲ, ಕಣ್ಣೀರಿಗೆ ಎಷ್ಟೊಂದು ಶಕ್ತಿ ಇದೆ. ನಾನು ಆವಾಗಲೇ ಹೇಳಿದ್ನಲ್ಲ, ಹೆಂಡತಿಯರಿಗೆ ಗಂಡಂದಿರನ್ನ ಅಥವಾ ಗಂಡಸರನ್ನ ಕಂಟ್ರೋಲ್ ಮಾಡುವ ಶಕ್ತಿ ಕಣ್ಣೀರಿಗಿದೆ. ಮಕ್ಕಳಿಗೆ ಕೂಡ ಆ ಒಂದು ಕಂಟ್ರೋಲ್ ಮಾಡುವ ಶಕ್ತಿಯ ಕಣ್ಣೀರೇ ಅದೇ ಆಯುಧ. ಅಷ್ಟೇ ಅಲ್ಲ, ಕಣ್ಣೀರಿಗೆ ಇನ್ನೊಂದು ವಿಶೇಷವಾದ ಶಕ್ತಿ ಇದೆ. ಅದೇನಪ್ಪ ಅಂದರೆ, ನಮ್ಮ ರಾಮಕೃಷ್ಣರು ಹೇಳೋದು, ನಮ್ಮನ್ನು ಎಲ್ಲ ಪಾಪಗಳಿಂದ ಮನಸ್ಸಿನ ಕೊಳಕ್ಕನ್ನು ತೊಳೆಯಬಲ್ಲಂತಹ ಶಕ್ತಿ ಕಣ್ಣೀರಿಗಿದೆ. ನಮ್ಮ ಪಾಪಗಳನ್ನು, ನಾವು ಮಾಡಿರುವಂಥ ಸಂಸ್ಕಾರಗಳನ್ನು, ನಾವು ಮಾಡಿರುವಂಥ ಕೆಟ್ಟ ಕೆಟ್ಟ ಕೆಲಸಗಳನ್ನು ತೊಳೆದು ಹಾಕಬಿಡಬಲ್ಲ, ಮನಸ್ಸನ್ನು ಶುದ್ಧಿ ಮಾಡಬಲ್ಲಂಥ ಶಕ್ತಿ ಕಣ್ಣೀರಿಗಿದೆ. ದೇವರ ಕೃಪೆಯನ್ನು ಕೊಡಿಸಬಲ್ಲಂಥ ಶಕ್ತಿ ಕಣ್ಣೀರಿಗಿದೆ. ನೀವು ಹೇಗೆ ಹೆಂಡತಿ ಅಥವಾ ಮಕ್ಕಳು ನಿಮ್ಮನ್ನು ದೊಡ್ಡವರನ್ನು ಕರಗಿಸಿಬಿಡ್ತಾರೋ ಕಣ್ಣೀರಿನಿಂದಾಗಿ, ನಿಮ್ಗೆ ಏನು ಬೇಕೋ ಅದರಿಂದ ಪಡ್ಕೊಂಡ್ಬಿಡ್ತಾರೋ, ಅವ್ರು ಹೇಳದಂಗೆ ಕೇಳುವಂತೆ ಮಾಡಿಬಿಡ್ತಾರೋ, ಹಾಗೆ ನಾವು ಭಗವಂತನನ್ನು ಕೃಪೆ ನಮ್ಮ ಕಡೆ ಹರಿಸುವಂತೆ ಮಾಡುವಂಥ ಶಕ್ತಿ ಕಣ್ಣೀರಿಗಿದೆ ಅಂತ ರಾಮಕೃಷ್ಣರು ಹೇಳ್ತಾರೆ. ಇನ್ನೂ ಬಹಳ ದೊಡ್ಡದು, ಅತ್ಯಂತ ಎತ್ತರದ ವಿಷಯ ಕಣ್ಣೀರಿಗೆ ಶಕ್ತಿ ಇದೆ. ಅದೇನಪ್ಪ ಅಂದರೆ, ದೇವರ ದರ್ಶನವನ್ನು ನಿಮಗೆ ಕೊಡಿಸಬಲ್ಲಂತಹ ಶಕ್ತಿ ಕಣ್ಣೀರಿಗಿದೆ. ದೇವರ ದರ್ಶನವನ್ನು ನಿಮಗೆ ಕೊಡಿಸಬಲ್ಲಂತಹ ಶಕ್ತಿ ಆ ಕಣ್ಣೀರಿಗಿದೆ ಎಂಬುದು ರಾಮಕೃಷ್ಣರು ಹಲವಾರು ಒಂದು ಮಾತುಗಳ ಮೂಲಕ ಅವರು ಹೇಳ್ತಾರೆ. ನಾನು ಹೀಗೆ ಈ ಕಣ್ಣೀರ ಬಗೆಗೆ ಒಂಥರಹ ರಿಸರ್ಚೇ ಇದು, ಥೀಸಿಸ್ ತರಹ ಇದೆ ಇದು. ತುಂಬ ನಾನು ಓದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಾಗಿ ಬಂತಿದ್ರ ಬಗೆಗೆ, ಮೆಡಿಕಲ್ ಸೈನ್ಸ್ದಾಗ್ಬೋದು, ರಾಮಕೃಷ್ಣರು ಏನು ಹೇಳಿದ್ದಾರೆ ಅಥವಾ ಬೇರೆ ಬೇರೆ ಕಡೆ ಗಾದೆ ಮಾತುಗಳು ಏನಿದ್ದಾವೆ, ಈ ಥರದ್ದೆಲ್ಲ ತುಂಬಾ ನಾನು ಆಳ್ವಾಗಿ ಕೂತ್ಕೊಂಡು ಸುಮಾರು ದಿವಸದಿಂದ ಇದ್ರ ಬಗ್ಗೆ ಪ್ರಿಪರೇಷನ್ ಮಾಡ್ಕೊಂಡಿದ್ದೇನೆ. ಈ ಪುಸ್ತಕ ಓದಬೇಕಾದ್ರೆ ರಾಮಕೃಷ್ಣರ ವಚನವೇದ, ಅದರೊಳಗೆ 165 ಸಲ ರಾಮಕೃಷ್ಣ ವಚನವೇದದಲ್ಲಿ 165 ಸಲ ಕಣ್ಣೀರಿನ ಬಗೆಗೆ ಹೇಳಲಾಗಿದೆ. ರಾಮಕೃಷ್ಣರ ವಚನವೇದ ಮತ್ತು ಗ್ರೇಟ್ ಮಾಸ್ಟರ್ ಇವೆರಡೂ ಪುಸ್ತಕಗಳನ್ನು ತೆಗೆದುಕೊಂಡ್ರೆ, ನಾನು ಅದನ್ನು ಕಂಪ್ಯೂಟರ್ಗೆ ಹಾಕಿ ಅದನ್ನು ಈ ಬುಕ್ನಲ್ಲಿ ತೆಗೆದುಕೊಂಡು ಟಿಯರ್ಸ್ ಅಂತ ಎಷ್ಟು ಕಡೆ ಬರುತ್ತೆ ಅಂತ ಹೇಳಿ ಈ ಬುಕ್ನಲ್ಲಿ ಟಿಯರ್ಸ್ ಅಂತ ಒಂದು ಪದ ಟೈಪ್ ಮಾಡಿಬಿಟ್ಟು ಕೊಟ್ಟ ತಕ್ಷಣ ಸರ್ಚ್ ಅಂತ ಕೊಟ್ಟರೆ ಆ ಎರಡೂ ಪುಸ್ತಕದಲ್ಲಿ 268 ಸಲ ಇದೆ ಟಿಯರ್ಸ್ ಎಂಬ ಪದ ಬರ್ತದೆ. ಸೊ ಹೀಗೆ ಅದನ್ನೆಲ್ಲ ಹುಡುಕೊಂಡು ನಾನು ಎಲ್ಲ ಇದನ್ನು ತಕ್ಕೊಂಡು ಕಣ್ಣೀರಿನ ಬಗ್ಗೆ ರಾಮಕೃಷ್ಣರು ಏನು ಹೇಳಿದ್ದಾರೆ, ಏನು ಹೇಳಿದ್ದಾರೆ, ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡು ಹೋದಾಗ ರಾಮಕೃಷ್ಣರು ಏನು ಹೇಳ್ತಾರೆ, ಪೇಜ್ ನಂಬರ್ 3 ಗಾಸ್ಪೆಲ್ ಆಫ್ ರಾಮಕೃಷ್ಣ ಇಂಗ್ಲೀಷ್ನಲ್ಲಿ ನಾನು ನೋಡಿದ್ದು, ಕನ್ನಡದ ಅದು ಅನುವಾದ ಮಾಡೋಣ. ಯಾಕಂದರೆ ಕನ್ನಡದಲ್ಲಿ ಅದೆಲ್ಲ ಡೀಟೇಲ್ ಅಷ್ಟೊಂದು ಡೀಟೇಲ್ ಬಂದಿಲ್ಲ, ಮತ್ತು ನಿಮಗೆ ಈ ಬುಕ್ ಕೂಡ ಮಾಡಲಿಕ್ಕೆ ಆಗೋದಿಲ್ಲ, ಕನ್ನಡದಲ್ಲಿ ಮಾಡಿಲ್ಲ ಇನ್ನೂ, ಪ್ರಯತ್ನ ಮಾಡಿಲ್ಲ. ಆದ್ದರಿಂದ ನಾನು ಇದೆಲ್ಲ ಹುಡುಕಾಟ ಮಾಡಿದ್ದು ಇಂಗ್ಲೀಷ್ ಪುಸ್ತಕದಲ್ಲಿ. ರಾಮಕೃಷ್ಣರು ಹೇಳ್ತಾರೆ ಪೇಜ್ ನಂಬರ್ 3ನಲ್ಲಿ, ಮೈ ಫಾದರ್ ವಾಸ್ ಅನ್ ಆರ್ಥೋಡಾಕ್ಸ್ ಬ್ರಾಹ್ಮಿನ್, ಈ ಸ್ಪೆಂಡ್ ಮಚ್ ಆಫ್ ಇಸ್ ಟೈಮ್ ಇನ್ ವರ್ಷಿಪ್ ಆ್ಯಂಡ್ ಮೆಡಿಟೇಷನ್ ಆ್ಯಂಡ್ ಇನ್ ರಿಪೀಟಿಂಗ್ ಗಾಡ್ಸ್ ನೇಮ್ ಆ್ಯಂಡ್ ಚಾಂಟಿಂಗ್ ಹಿಸ್ ಗ್ಲೋರೀಸ್. ವೆನ್ಎವರ್ ಇಸ್ ಡೈಲಿ ಪ್ರೇಯರ್ ಹಿ ಇನ್ವೋಕ್ಡ್ ದಿ ಗಾಯತ್ರಿ ಗಾಡೆಸ್ ಗಾಯತ್ರಿ, ಹಿಸ್ ಚೆಸ್ಟ್ ಫ್ಲಶ್ಡ್ ಆ್ಯಂಡ್ ಟಿಯರ್ಸ್ ರೋಲ್ ಡೌನ್ ಹಿಸ್ ಚೀಕ್ಸ್. ಗಾಯತ್ರಿ ಮಂತ್ರದ ಸ್ಮರಣೆ ಅಥವಾ ಜಪವನ್ನು ಮಾಡಬೇಕಾದ್ರೆ ಅವರ ಎದೆಯೆಲ್ಲ ಕೆಂಪಾಗಿ, ರಕ್ತವೆಲ್ಲ ತಲೆಗೆ ಎದೆ ಕಡೆ ಭಾಗಕ್ಕೆ ನುಗ್ಗಿ, ಕಣ್ಣೀರು ಒಂದೇ ಸಮನೆ ಸುರಿತಿತ್ತು ಅಂತ ರಾಮಕೃಷ್ಣರು ಅವರ ತಂದೆ ಬಗೆಗೆ ಹೇಳ್ತಾರೆ. ಅಂದರೆ ಭಗವಂತನನ್ನ ಭಕ್ತಿಯಿಂದ ನಾವು ಆರಾಧಿಸಬೇಕಾದ್ರೆ, ಅವನ ಸ್ಮರಣೆ ಮಾಡಬೇಕಾದ್ರೆ ಕಣ್ಣೀರು ಸುರಿತಿತ್ತು ಅವರ ತಂದೆಗೆ. ಎಷ್ಟು ಶ್ರದ್ಧೆಯಿಂದ ಅವರು ಭಗವಂತನ ಧ್ಯಾನ ಮಾಡ್ತಾ ಇದ್ರು ಅನ್ನೋದನ್ನ ರಾಮಕೃಷ್ಣರು ಸ್ವಯಂ ತಮ್ಮ ಮಾತಿನಿಂದಲೇ ಇಲ್ಲಿ ಹೇಳಿದ್ದಾರೆ. ಇನ್ನು ಪೇಜ್ 18ರಲ್ಲಿ ರಾಮಕೃಷ್ಣರ ಬಗೆಗೆ ಎಲ್ಲರೂ ಕೂಡ, ಅವರು ಸಾಧನಾ ಕಾಲದಲ್ಲಿ ಎಷ್ಟೊಂದು ಸಾಧನೆ ಮಾಡಬೇಕಾದ್ರೆ ಎಲ್ಲರೂ ಕೂಡ ಅವರನ್ನು ತಲೆ ಕೆಟ್ಟೋಗಿದೆ ಹುಚ್ಚರು ಅಂತ ಹೇಳ್ತಾ ಇದ್ರು. ಅವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ, ಅವ್ರಿಗೆ ಬೇಕಾಗಿದ್ದು ಭಗವಂತ ಮಾತ್ರ. ಅವರ ವ್ಯಾಕುಲತೆ ಎಷ್ಟಿತ್ತಂದ್ರೆ ಭಗವಂತನ ಬಿಟ್ಟರೆ ಬೇರೆ ಏನೂ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಸಾಯಂಕಾಲ ಆಗ್ತಿದ್ದ ಹಾಗೆ ಅವರಿಗೆ ಏನೋ ಒಂಥರದ ತಳಮಳ ಶುರು ಆಗಿಬಿಡ್ತಾ ಇತ್ತು. ಯಾಕೆ, ಅಲ್ಲಿ ದೇವಸ್ಥಾನದಲ್ಲಿ ಗಂಟೆ ಆರತಿ ಎಲ್ಲ ಶುರುವಾಗ್ತಿತ್ತು, ಎಲ್ಲ ಕಡೆ ಆ ಶಂಕು ನಾದ ಆಗ್ತಿತ್ತು, ಸೂರ್ಯ ಮುಳುಗ್ತಾ ಇದ್ದಾನೆ. ಆಗ ಇದ್ದಕ್ಕಿದ್ದ ಹಾಗೆ ರಾಮಕೃಷ್ಣರಿಗೆ ತುಮುಲ ಜಾಸ್ತಿ ಆಗಿಬಿಟ್ಟು, ದುಃಖ ಜಾಸ್ತಿಯಾಗಿ ಗಂಗಾ ನದಿಯ ತಟಕ್ಕೆ ಹೋಗಿ ಮರಳಿನ ಮೇಲೆ ಬಿದ್ದು ಹೊದ್ದಾಡಿ, ಅಮ್ಮ ಇವತ್ತೂ ಒಂದು ದಿವಸ ಕಳೆದೋಯ್ತು, ಸೂರ್ಯ ಮುಳುಗಿ ಹೋದ, ಇನ್ನೂ ನಿನ್ ದರ್ಶನ ನನಗೆ ಸಿಕ್ಲಿಲ್ವಲ್ಲ, ಇವತ್ತೊಂದು ದಿವಸ ಕಳೆದೋಯ್ತು, ಮತ್ತೆ ಯಾವಾಗ ನಿನ್ ದರ್ಶನ ಸಿಕ್ಕತ್ತೆ ಅಂತ ಹೇಳಿ ಆ ಮರಳಿನ ಮೇಲೆ ಬಿದ್ದು ಒದ್ದಾಡಿ ಮುಖವನ್ನು ಉಜ್ಜಿ ಮುಖದಲ್ಲಿ ರಕ್ತ ಬರ್ತಾ ಇದ್ರು, ಕಣ್ಣೀರು ಸುರಿಸ್ತಾ ಅವ್ರು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರು ತಾಯಿಯನ್ನ, ಅಮ್ಮ ನಿನ್ ದರ್ಶನ ಕೊಡು, ನಿನ್ನ ದರ್ಶನವಾಗ್ಲಿಲ್ಲ, ಒಂದ್ ದಿವಸ ಕಳೆದೋಯ್ತು ಅಂತ ಹೇಳಿ ಅಳ್ತಾ ಇದ್ರು, ಕಣ್ಣೀರು ಸುರಿಸ್ತಾ ನೆಲದ ಮೇಲೆ ಬಿದ್ದು ಒದ್ದಾಡ್ತಾ ಇದ್ರು. ಈ ರೀತಿಯನ್ನ ಕಂಡಾಗ ಜನರಿಗೆ ಏನಿಸ್ತಾ ಇತ್ತು, ಇವ್ರಿಗೇನೋ ಹೆಚ್ಚು ಕಡಿಮೆ ಆಗಿದೆ. ಸಾಮಾನ್ಯ ಜನರಿಗೆ ಹೇಗಂದ್ರೆ, ಹೇಗೆ ನಾವು ಉದಾಹರಣೆ ಕೊಡಬಹುದು ಅಂದ್ರೆ, ಇವಾಗ ಒಂದು ಕುರಿ ಹಳ್ಳಕ್ಕೆ ಬಿತ್ತಂದ್ರೆ ಎಲ್ಲ ಕುರಿಗಳು ಹೋಗಿ ಹಳ್ಳಕ್ಕೆ ಬಿಡಬೇಕು. ಯಾವ್ದಾದ್ರು ಒಂದು ಕುರಿ ಹಳ್ಳಕ್ಕೆ ಬೀಳಲಿಲ್ಲ ಅಂದ್ರೆ ಅದೇ, ಓ ಇದು ಕುರಿ ಜಾತಿಗೆ ಸೇರಿದ್ದಲ್ಲ, ಯಾವುದೋ ಸರಿ ಇಲ್ಲ ಅಂದ್ಬಿಡ್ತಾರೆ. ಹಾಗೆ ಎಲ್ಲರೂ ಎಲ್ಲ ತರಹ ಲೌಕಿಕವಾಗಿ ಆಸೆ ಆಕಾಂಕ್ಷೆಗಳನ್ನು ಹುಡುಕೊಂಡು ಭೋಗದ ಹಿಂದೆನೆ ಓಡೋಗ್ತಾ ಇದ್ರೆ ಇವನು ಯಾರೋ ಸರಿ ಇದ್ದ ಮನುಷ್ಯ ಅಂತ ನಾವು ಅಂದ್ಕೊಳ್ತೇವೆ. ಆದ್ರೆ ಈಗ ರಾಮಕೃಷ್ಣರು ಅದನ್ನೆಲ್ಲ ಬಿಟ್ಟು ಈ ಕಡೆ ಹೋಗದೆ, ಹೆಂಡತಿ ಮಕ್ಕಳು ಇದು ಚಿಂತನೆ ಮಾಡದೆ, ಭೋಗದಲ್ಲಿ ಮುಳುಗದೆ ಭಗವಂತನ ಕಡೆಯೇ ಹೋಗ್ತಾ ಆ ರೀತಿ ಕಣ್ಣೀರು ಸುರಿಸೋದನ್ನು ಕಂಡಾಗ ಜನ ಇವ್ರಿಗೆ ತಲೆ ಕೆಟ್ಟಿದೆ ಅಂತ ಯಾರೋ ಹೋಗಿ ಕೇಳಿ ಬಿಡ್ತಾರೆ ರಾಮಕೃಷ್ಣರನ್ನು. ರಾಮಕೃಷ್ಣರೇ, ಜನ ನಿಮ್ಮನ್ನೆಲ್ಲ ಹುಚ್ಚು ಅಂತ ಹೇಳ್ತಾರಲ್ಲ, ಹೌದಾ? ಅದಕ್ಕೇನು ಉತ್ತರ ಕೊಡ್ತಾರೆ? ಅದಕ್ಕೆ ಮೊದಲು ಉತ್ತರ ಕೊಟ್ಟದ್ದು ಭೈರವಿ ಬ್ರಾಹ್ಮಣಿ ಅಂತ. ರಾಮಕೃಷ್ಣರಿಗೆ ತಂತ್ರ ಮಾರ್ಗದಲ್ಲಿ ಭಕ್ತಿ ಮಾರ್ಗದಲ್ಲಿ ಮುನ್ನಡೆಸಿದಂಥ ಗುರು ತೋತಾಪುರಿ ಅಥವಾ ಜಟಾಧಾರಿ ಇವರೆಲ್ಲ ಎಷ್ಟೊಂದು ಜನ ಗುರುಗಳು ಬಂದು ಅವರಿಗೆ ಸಾಧನೆಯಲ್ಲಿ ಮುನ್ನಡೆಸ್ತಾರೆ. ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿದವಳು ಅಂದರೆ ಭೈರವಿ ಬ್ರಾಹ್ಮಣಿ ಅಂತ. ಅವಳು ರಾಮಕೃಷ್ಣರ ಬಳಿಗೆ ಬಂದು ಅವರಲ್ಲಿ ಆಗ್ತಾ ಇದ್ದಂತಹ ಬದಲಾವಣೆಗಳು, ಅವರ ದೇಹದಲ್ಲಿ ಆಗ್ತಾ ಇದ್ದಂತಹ ಬಾಹ್ಯ ಚಿಹ್ನೆಗಳು, ಸಿಂಪ್ಟಮ್ಸ್ ಇದನ್ನೆಲ್ಲ ಕಂಡು ಬೇರೆಯವರೆಲ್ಲ ಹುಚ್ಚು ಅಂತ ಹೇಳ್ತಾ ಇದ್ರೆ, ಏನೋ ಹೆಚ್ಚು ಕಡಿಮೆ ಆಗಿದೆ, ರೋಗ ಬಂದಿದೆ ಅಂದರೆ, ಆದರೆ ಈಕೆ ಸಾಧನೆಯಲ್ಲಿ ಮುಂದುವರೆದಿದ್ದರಿಂದ ಆಕೆಗೆ ಅದು ಅವರ ಕಣ್ಣೀರು ಅಥವಾ ಇನ್ನೇನೋ ಬೇರೆ ಬೇರೆ ಬಾಹ್ಯ ಚಿಹ್ನೆಗಳವರೆಗೆ ಕಂಡದ್ದೇ ಬೇರೆ. ರಾಮಕೃಷ್ಣರ ಹತ್ರ ಇದನ್ನೆಲ್ಲ ಕೇಳಿ ತಿಳಿದ ಮೇಲೆ ಮಗು ತರಹ ಅವರು ಇದನ್ನೆಲ್ಲ ಹೇಳ್ತಾರೆ. ಆವಾಗ ಭೈರವಿ ಬ್ರಾಹ್ಮಣಿ ಆ ಒಂದು ಕಂಡೀಷನ್, ಅವರ ಸ್ಪಿರಿಚುವಲ್ ಕಂಡೀಷನ್ ಎಲ್ಲ ಕಂಡು ಹೇಳ್ತಾಳೆ, ಭೈರವಿ ಬ್ರಾಹ್ಮಣಿ ಟೋಲ್ಡ್ ಅಬೌಟ್ ದ ಸ್ಪಿರಿಚುವಲ್ ಕಂಡೀಷನ್ ಆಫ್ ಶ್ರೀ ರಾಮಕೃಷ್ಣ ಇಸ್ ದಿಸ್. ಶ್ರೀರಾಮಕೃಷ್ಣ ವಾಸ್ ಪಾಸಿಂಗ್ ಥ್ರೂ ಆಲ್ಮೋಸ್ಟ್ ಅನ್ನೋನ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಡಿಸ್ಕ್ರೈಬ್ಡ್ ಇನ್ ದಿ ಸ್ಕ್ರಿಪ್ಚರ್ಸ್ ಆಸ್ ಮಹಾಭಾವ. ವೈಷ್ಣವ ತಂತ್ರದಲ್ಲಿ, ವೈಷ್ಣವ ಆಗಮಶಾಸ್ತ್ರಗಳಲ್ಲಿ ಹೇಳುವಂತಹ ಮಹಾಭಾವ ಎಂಬ ಒಂದು ವಿಶೇಷವಾದ ಆಧ್ಯಾತ್ಮಿಕ ಒಂದು ಎತ್ತರದ ಅನುಭವವನ್ನು ಅವರು ಪಡ್ಕೊಳ್ತಾ ಇದ್ರು. ಏನದು ಮಹಾಭಾವ ಅಂದರೆ, ದ ಮೋಸ್ಟ್ ಎಕ್ಸಾಲ್ಟೆಡ್ ರ್ಯಾಪ್ಚರ್ ಆಫ್ ಡಿವೈನ್ ಲವ್, ಅನುರಾಗ ಅಥವಾ ಭಕ್ತಿಯ ಅತ್ಯಂತ ಎತ್ತರದ ಒಂದು ಸ್ಥಿತಿ. ಅದನ್ನು ಇಂಗ್ಲಿಷ್ ಭಾಷೆಯಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ, ದ ಮೋಸ್ಟ್ ಎಕ್ಸಾಲ್ಟೆಡ್ ರ್ಯಾಪ್ಚರ್ ಆಫ್ ಡಿವೈನ್ ಲವ್ ಅಂತ. ಶಿ ಟೋಲ್ಡ್ ಹಿಮ್, ಅಂದರೆ ಭೈರವಿ ಬ್ರಾಹ್ಮಣಿ ಟೋಲ್ಡ್ ಹಿಮ್ ದಟ್ ದಿಸ್ ಎಕ್ಸ್ಟ್ರೀಮ್ ಎಕ್ಸಾಲ್ಟೇಷನ್ ಹ್ಯಾಡ್ ಬೀನ್ ಡಿಸ್ಕ್ರೈಬ್ಡ್ ಮ್ಯಾನಿಫೆಸ್ಟಿಂಗ್ ಇಟ್ ಸೆಲ್ಫ್ ಥ್ರೂ 19 ಫಿಸಿಕಲ್ ಸಿಂಪ್ಟಮ್ಸ್. ಈಗ ಈ ಮಹಾಭಾವ ಹೇಗೆ ಒಬ್ಬ ಮನುಷ್ಯನಲ್ಲಿ ಬಂದರೆ ಹೇಗೆ ಹೊರಗಡೆ ತೋರಿಸ್ಕೊಳ್ಳುತ್ತೆ? ವೈಷ್ಣವ ಶಾಸ್ತ್ರಗಳಲ್ಲಿ ಹೇಳೋ ಹಾಗೆ ಭೈರವಿ ಬ್ರಾಹ್ಮಣ್ಯ ಹೇಳಿದ್ಲು, ಹಿಂದೆ ಯಾರಿಗಿದಾಗಿತ್ತು? ರಾಧೆಗೆ ಈ ಮಹಾಭಾವ ಕೃಷ್ಣನ ಭಕ್ತಿಯಿಂದ ಬಂದಿತ್ತು. ಅದಾದ್ಮೇಲೆ ಚೈತನ್ಯ ಮಹಾಪ್ರಭುವಿಗೆ, ಬೇರೆಯವರಿಗೂ ಅದು ಬಂದಿರ್ಬೋದು, ಆದರೆ ಎಲ್ಲೂ ರೆಕಾರ್ಡ್ಸ್ ಅಲ್ಲಿಲ್ಲ. ಈಗ ಹೇಳ್ತಾ ಇರೋದು ಎಷ್ಟೊಂದು ವರ್ಷಗಳಾದ್ಮೇಲೆ ಮತ್ತೆ ಈ ಮಹಾಭಾವ ಎಂಬ ಭಕ್ತಿಯ ಅತ್ಯಂತ ಎತ್ತರದ ಸ್ಥಿತಿ ರಾಮಕೃಷ್ಣರಲ್ಲಿ ಬಂದದನ್ನು ಕಂಡು ಭೈರವಿ ಬ್ರಾಹ್ಮಣಿ ಅದನ್ನು ಹೇಳ್ತಾ ಇದ್ದಾಳೆ. ಅವಳು ಹೇಳ್ತಾಳೆ, ಆ ಮಹಾಭಾವದಲ್ಲಿ 19 ತರಹದ ಇಟ್ ವಿಲ್ ಮ್ಯಾನಿಫೆಸ್ಟ್ ಇಟ್ ಸೆಲ್ಫ್ ಥ್ರೂ 19 ಫಿಸಿಕಲ್ ಸಿಂಪ್ಟಮ್ಸ್. ಯಾವುದದು? ಇನ್ಕ್ಲೂಡಿಂಗ್ ದಿ ಶೆಡಿಂಗ್ ಆಫ್ ಟಿಯರ್ಸ್. ಕಣ್ಣೀರು ಸುರಿಸೋದು ಮಹಾಭಾವದ ಒಂದು ಲಕ್ಷಣ. ಶೆಡಿಂಗ್ ಆಫ್ ಟಿಯರ್ಸ್, ಟ್ರೆಮರ್ಸ್ ಆಫ್ ಬಾಡಿ, ಹರ್ಪುಲೇಷನ್, ಪ್ರೆಸ್ಪಿರೇಷನ್ ಆ್ಯಂಡ್ ಬರ್ನಿಂಗ್ ಸೆನ್ಸೇಷನ್ ಇನ್ ದ ಬಾಡಿ. ದ ಭಕ್ತಿ ಸ್ಕ್ರಿಪ್ಚರ್ಸ್ ಹ್ಯಾವ್ ಡಿಕ್ಲೇರ್ಡ್ ರೆಕಾರ್ಡೆಡ್ 2 instances ಆಫ್ ಎಕ್ಸ್ಪೀರಿಯನ್ಸ್, ನೇಮ್ಲಿ ದೋಸ್ ಆಫ್ ಶ್ರೀ ರಾಧಾ ಆ್ಯಂಡ್ ಶ್ರೀ ಚೈತನ್ಯ. ಆಫ್ಟರ್ ದಟ್, ಅದಾದಮೇಲೆ ನಾನು ನಿನ್ನಲ್ಲೇ ಅಪ್ಪ ಈ ರೀತಿಯ ಭಾವವನ್ನು ನೋಡ್ತಾ ಇರೋದು. ಅದರಿಂದಲೇ ಆ ಭಾವ ಬರೋದು ಬಹಳ ಎತ್ತರದ ಜೀವಿಗಳಿಗೆ ಅವತಾರ ಪುರುಷರು ಅಂತ ಡಿಕ್ಲೇರ್ ಮಾಡಲಿಕ್ಕೆ ಭೈರವಿ ಬ್ರಾಹ್ಮಣಿಗೆ ಇದು ಒಂದು ಕಾರಣ. ಆ ಎತ್ತರದ ಸ್ಥಿತಿಯಲ್ಲಿ ರಾಮಕೃಷ್ಣರು ಭಗವಂತನಿಗೋಸ್ಕರ ಕಣ್ಣೀರು ಸುರಿಸ್ತಾ ಇದ್ರು. ಮಹಾಭಾವದಲ್ಲಿ ಆ ಒಂದು ಹೊರಗಳ ಎಕ್ಸ್ಪ್ರೆಷನ್ ಕಣ್ಣೀರು. ಆಮೇಲೆ ಪೇಜ್ ನಂಬರ್ 57 ಹೋದರೆ ಒಬ್ಬರು ಯಾರೋ ಒಬ್ಬರು ರಾಮಕೃಷ್ಣರನ್ನ ಪ್ರಶ್ನೆ ಮಾಡ್ತಾರೆ, ಸರ್ ಹ್ಯಾವ್ ಯು ಸೀನ್ ಗಾಡ್? ಶ್ರೀ ರಾಮಕೃಷ್ಣರು ಹೇಳ್ತಾರೆ, ಎಸ್ ಐ ಹ್ಯಾವ್ ಸೀನ್ ಗಾಡ್. ಯಾರು ಇದನ್ನು ಕೇಳಿದ್ದು? ನರೇಂದ್ರ ರಾಮಕೃಷ್ಣರನ್ನ ಕೇಳಿದ್ರು. ಈಗ ಏನಂತ ಕೇಳಿದ್ರು, ಸರ್ ಹ್ಯಾವ್ ಯು ಸೀನ್ ಗಾಡ್? ಎಸ್ ಐ ಹ್ಯಾವ್ ಸೀನ್ ಗಾಡ್. ಆಮೇಲೆ ರಾಮಕೃಷ್ಣರು ಏನು ಹೇಳೋದು, ಐ ಹ್ಯಾವ್ ಸೀನ್ ಹಿಮ್ ಮೋರ್ ಟ್ಯಾಂಜಿಬಲಿ ದ್ಯಾನ್ ಐ ಸಿ ಯು. ನಿನ್ನೇ ಹೇಗೆ ನೋಡ್ತಾ ಇದೆಯೇನೋ ಅದಕ್ಕಿಂತಲೂ ಚೆನ್ನಾಗಿ ಭಗವಂತನ ನಾನು ಕಂಡಿದ್ದೇನೆ. ಐ ಹ್ಯಾವ್ ಟಾಕ್ ಟು ಹಿಮ್ ಮೋರ್ ಇಂಟಿಮೇಟ್ಲಿ ದ್ಯಾನ್ ಐ ಆಮ್ ಟಾಕಿಂಗ್ ಟು ಯು. ನಿನ್ನ ಜೊತೆ ಹೇಗೆ ಮಾತನಾಡ್ತಾ ಇದ್ದೀನೋ ಅದಕ್ಕಿಂತಲೂ ಹೆಚ್ಚಾಗಿ ನಾನು ಭಗವಂತನ ಜೊತೆಗೆ ಆತ್ಮೀಯವಾಗಿ ಮಾತನಾಡಿದ್ದೇನೆ, ಮಾತನಾಡ್ತಾ ಇದ್ದೇನೆ, ಮಾತನಾಡಿಸ್ತೇನೆ ಮುಂದೆನೂ ಕೂಡ. ಕಂಟಿನ್ಯೂಯಿಂಗ್ ದ ಮಾಸ್ಟರ್ ಸೆಟ್, ಬಟ್ ಮೈ ಚೈಲ್ಡ್ ಹೂ ವಾಂಟ್ಸ್ ಟು ಸಿ ಗಾಡ್, ದೇವರ ಯಾರಿಗೆ ಬೇಕು? ಪೀಪಲ್ ಶೆಡ್ ಜಗ್ಸ್ ಆಫ್ ಟಿಯರ್ಸ್, ಕೊಡಗಟ್ಟಲೆ ಕಣ್ಣೀರನ್ನು ಫಾರ್ ಮನಿ, ದುಡ್ಡಿಗೋಸ್ಕರ ಕೊಡಗಟ್ಟಲೆ ಕಣ್ಣೀರು ಸುರಿಸ್ತಾರೆ. ವೈಫ್ ಆ್ಯಂಡ್ ಚಿಲ್ಡ್ರನ್, ಹೆಂಡತಿ ಮಕ್ಕಳಿಗೋಸ್ಕರ ಅವ್ರಿಗೇನಾದರೂ ತೊಂದರೆ ಆದರೆ ಕೊಡಗಟ್ಟಲೆ ನೀರನ್ನು, ಬಿಂದಿಗೆಗಟ್ಟಲೆ ನೀರನ್ನು ಸುರಿಸ್ತಾರೆ. ಆಸ್ತಿಪಾಸ್ತಿಗೋಸ್ಕರ ಸುರಿಸ್ತಾರೆ, ಹೆಸರು ಕೀರ್ತಿಗೋಸ್ಕರ ಕಣ್ಣೀರು ಸುರಿಸ್ತಾರೆ. ಬಟ್ ಇಫ್ ದೇ ವುಡ್ ವೀಪ್ ಆ್ಯಂಡ್ ಕ್ರೈ ಫಾರ್ ಗಾಡ್ ಫಾರ್ ಓನ್ಲಿ ಒನ್ ಡೇ, ದೇ ವುಡ್ ಶ್ಯೂರ್ಲಿ ಸೀ ಹಿಮ್. ಭಗವಂತ ದರ್ಶನನೇ ಕೊಟ್ಬಿಡ್ತಾನಂತೆ. ನಾವು ಯಾರ್ಯಾರಿಗೋ ಕಣ್ಣೀರು ಹಾಕ್ತೀವಿ ನೋಡಿ. ಅಲ್ಲಿ ಭೈರವಿ ಬ್ರಾಹ್ಮಣಿ ಹೇಳಿದಾಗ ನಾನೊಂದು ಪ್ರಶ್ನೆ ಕೇಳಿದೆ, ಯಾರೋ ಬಂದು ರಾಮಕೃಷ್ಣರು ಕೇಳಿದ್ರು, ನೀವು ಹುಚ್ಚರಂತೆ ಹೌದಾ, ಹುಚ್ಚಿಡಿದಿದೆಯಂತೆ ಹೌದಾ, ಹೌದಪ್ಪ ನಾನು ಹುಚ್ಚ ಅಂತ ಹೇಳಿದ್ರು. ರಾಮಕೃಷ್ಣರು ಒಪ್ಕೊಳ್ತಾರೆ, ಅವರೇ ಒಪ್ಕೊಂಬಿಟ್ರು ನಾನು ಹುಚ್ಚ. ಕೆಲವರಿಗೆ ಹೆಣ್ಣಿನ ಹುಚ್ಚು, ಕೆಲವರಿಗೆ ಹಣದ ಹುಚ್ಚು, ಕೆಲವರಿಗೆ ಆಸ್ತಿಯ ಹುಚ್ಚು, ಕೆಲವರಿಗೆ ಹೆಸರು ಕೀರ್ತಿ ಹುಚ್ಚು, ಇನ್ನು ಏನೇನೋ ತರಹದ ಹುಚ್ಚಿರುತ್ತೆ. ನನಗೆ ದೇವರ ಹುಚ್ಚು ಅಷ್ಟೆ. ಜಗತ್ತಿನಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಹುಚ್ಚರೆ, ಯಾರಿಗೂ ಹುಚ್ಚು ಬಿಟ್ಟಿಲ್ಲ. ಎಲ್ಲರೂ ಹುಚ್ಚರೆ ಜಗತ್ತಿನಲ್ಲಿ, ಯಾರಿದ್ದಾರೋ ಎಲ್ಲರೂ ಹುಚ್ಚರೆ. ಒಬ್ಬೊಬ್ಬರಿಗೂ ಒಂದೊಂದು ಥರ ಹುಚ್ಚಿರುತ್ತೆ. ನಾನು ಹುಚ್ಚನೆ, ನನಗೆ ದೇವರ ಹುಚ್ಚು ಅಷ್ಟೆ. ನಿಮಗೆಲ್ಲ ಇದೆಯಲ್ಲ ಈ ಬೇರೆ ಬೇರೆ ಹುಚ್ಚುಗಳು. ಈ ಹುಚ್ಚಿಡಿದ್ರೆ ಒಂದ್ಸಲ ಹುಚ್ಚ ಆಸ್ಪತ್ರೆಗೆ ಸೇರಿಸ್ಕೊಂಡ್ರೆ ನಿಮಗೆ ಅದಕ್ಕೆ ಬಿಡೋದೇ ಇಲ್ಲ, ಅದು ಮುಗಿಯೋವರೆಗೆ. ಆದರೆ ನನ್ನ ಹುಚ್ಚಿಗೆ ಯಾರು ಯಾವ ಆಸ್ಪತ್ರೆಗೂ ಸೇರಿಸ್ಕೊಳ್ಳಲ್ಲ. ಮೆಡಿಕಲ್ ಸೈನ್ಸ್ನಲ್ಲಿ ಅದ್ರ ಬಗ್ಗೆ ಏನೂ ಔಷಧನೂ ಇಲ್ಲ, ರಿಸರ್ಚು ಇಲ್ಲ, ಏನೂ ಇಲ್ಲ. ಆದ್ದರಿಂದ ಅದರೊಳಗೆ ಸೇರಿಸ್ಕೊಳ್ಳೋದು ಇಲ್ಲ. ಸೇರಿಸ್ಕೊಂಡ್ಮೇಲೆ ನಿಮಗೆ ಬಿಟ್ಟು ಬಿಡ್ತಾರೆ, ರಿಲೀಸ್ ಮಾಡಿಬಿಡ್ತಾರೆ, ತೊಂದರೆನೇ ಇಲ್ಲ. ನಿಮಗೆ ಸೇರಿಸ್ಕೊಂಡ್ರೆ ಒಂದ್ಸಲ ಬಿಡೋದೇ ಇಲ್ಲ. ಈ ಹುಚ್ಚು ಹಿಡಿದ್ರೆ ಆಮೇಲೆ ಹುಚ್ಚ ಆಸ್ಪತ್ರೆಯಿಂದ ಎಸ್ಕೇಪೇ ಇಲ್ಲ. ಆದ್ದರಿಂದ ರಾಮಕೃಷ್ಣರು ಹೇಳೋದು ಭಗವಂತನಿಗೋಸ್ಕರ ಅಳೋದು, ಅದು ದೇವರ ಹುಚ್ಚು. ಈಗ ಆ ನರೇಂದ್ರನಿಗೆ ಈ ಮಾತನ್ನು, ಭಗವಂತನಿಗೋಸ್ಕರ ಕಣ್ಣೀರು ಸುರಿಸಿದ್ರೆ ನಾವು ಯಾವ್ಯಾವುದಕ್ಕೂ ಕಣ್ಣೀರು ಸುರಿಸ್ತೇವೆ, ದೇವರು ತಕ್ಷಣ ದರ್ಶನ ಕೊಟ್ಬಿಡ್ತಾನೆ ಅನ್ನೋದನ್ನು ಹೇಳಿದರು. ಈಗ ಅವರ ಬಳಿಗೆ ಒಬ್ಬರು ಶಿಷ್ಯರು ಬರ್ತಿದ್ರು, ಮುಂದೆ ಅವರು ಸನ್ಯಾಸಿಗಳಾಗ್ತಾರೆ. ಈಗ ನೀವೆಲ್ಲ ಬಹಳ ದೊಡ್ಡ ಹೆಸರು ರಾಷ್ಟ್ರಕವಿಗಳು ಅಂತ ಹೆಸರು ಕೇಳಿದ್ದೀರಿ. ಮೊದಲನೇ ರಾಷ್ಟ್ರಕವಿಗಳು ಯಾರು ನಮ್ಮ ಕನ್ನಡದಲ್ಲಿ? ಕುವೆಂಪು ಅವರು. ಅವರ ಗುರುಗಳು ರಾಮಕೃಷ್ಣರ ಶಿಷ್ಯರವರು. ಅವರ ಹೆಸರು ಮಹಾಪುರುಷ ಮಹಾರಾಜ ಹೆಸರು ಶಿವಾನಂದರು. ಅವರಿಗೆ ಹಳೆ ಹೆಸರು ತಾರಕ್ ಅಂತ, ತಾರಕ್. ಸೊ ಇವರು ರಾಮಕೃಷ್ಣರ ಬಳಿಗೆ ಬರ್ತಾ ಇರಬೇಕಾದ್ರೆ ಸ್ವಾಮಿ ರಂಗನಾಥಾನಂದರ ಗುರುಗಳು, ಕುವೆಂಪು ಅವರ ಗುರುಗಳು, ಇನ್ನೂ ಅನೇಕರಿಗೆ ಅವರು ಗುರುಗಳಾಗಿದ್ದರು. ಇವರು ಯಾರು? ಶಿವಾನಂದರು ಅಥವಾ ಮಹಾಪುರುಷ ಮಹಾರಾಜ್. ಅವರು ವಿವೇಕಾನಂದರ ಗುರುಬಂಧುಗಳು, ಅವರ ಜೊತೆಯಲ್ಲಿ ಇದ್ದವರು. ಈಗ ಅವರು ರಾಮಕೃಷ್ಣರ ಬಳಿಗೆ ಹೋಗಬೇಕಾದ್ರೆ ಈ ತಾರಕ್ ರಿಸೀವ್ಡ್ ಮಾಸ್ಟರ್ಸ್ ಗ್ರೇಸ್ ಇನ್ ಅಬಂಡನ್ಸ್. ದ ಯಂಗ್ ಬಾಯ್ ಆಫನ್ ಫೆಲ್ಟ್ ಎಕ್ಸ್ಟಟಿಕ್ ಫರ್ವರ್ ಇನ್ ಮೆಡಿಟೇಷನ್. ಧ್ಯಾನ ಮಾಡಬೇಕಾದ್ರೆ, ಭಗವಂತನ ಚಿಂತನೆ ಮಾಡಬೇಕಾದ್ರೆ ಅತ್ಯಂತ ಎತ್ತರದ ಭಗವಂತನ ಪ್ರೀತಿ ಮತ್ತು ಭಾವದಲ್ಲಿ ಅವರು ತಲ್ಲೀನರಾಗ್ತಾ ಇದ್ರು. ಆಗ ಹಿ ವೆಪ್ಟ್ ಪ್ರೊಫ್ಯೂಸ್ಲಿ, ಅತ್ಯಂತಿಕವಾಗಿ. ಇವಾಗ ನಾವು ಯಾರೋ ನಮಗೆ ತುಂಬ ಹತ್ತಿರವಾದವರು ಸತ್ತೋದ್ರು ಅಥವಾ ಇನ್ನೇನೋ ಆದರೂ ಅಥವಾ ಇನ್ನೇನೋ ದುಃಖ ಆದರೂ ತುಂಬ ಏನೇನೋ ಕಳ್ಕೊಂಬಿಟ್ರೆ ತುಂಬ ಏನೋ ನೋವಾದಾಗ ನಾವು ಪ್ರೊಫ್ಯೂಸಾಗಿ ಅಳ್ತೀವಿ. ಆದರೆ ಇಲ್ಲಿ ನೋಡಿ, ಇವರು ಹಿ ವೆಪ್ಟ್ ಪ್ರೊಫ್ಯೂಸ್ಲಿ ವೈಲ್ ಮೆಡಿಟೇಟಿಂಗ್ ಆನ್ ಗಾಡ್. ಇದು ತಿರ್ಕಮರ್ಕ. ಶ್ರೀರಾಮಕೃಷ್ಣ ಸೆಟ್ ಟು ಹಿಮ್, ಅವನ ಅವಸ್ಥೆಯನ್ನು ನೋಡಿ ರಾಮಕೃಷ್ಣರು ಹೇಳ್ತಾರೆ, ಕೇಳಿಸ್ಕೊಳ್ಳಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ, ನಿಮ್ಮ ಹೃದಯದಲ್ಲಿ ಹೆಚ್ಚಾಕೊಂಡು ಇಟ್ಕೊಳ್ಳಿ, ಅದನ್ನು ಹಚ್ಚಾಕಿಟ್ಬೇಕು. ಗಾಡ್ ಫೇವರ್ಸ್, ಫೇವರ್ ಅಂದರೆ ಗೊತ್ತಲ್ವಾ, ಫೇವರೆಟಿಸಮ್. ಗಾಡ್ ಫೇವರ್ಸ್ ದೋಸ್ ಹೂ ಕ್ಯಾನ್ ವೀಪ್ ಫಾರ್ ಹಿಮ್. ಇದು ರಾಮಕೃಷ್ಣರ ಮಾತು. ನೋಡಿ, ಕಣ್ಣೀರಿಗೆ ಎಷ್ಟೊಂದು ಶಕ್ತಿ ಇದೆ. ಬಹಳ ಮುಖ್ಯವಾದಂಥ ವಿಷಯ ರಾಮಕೃಷ್ಣರು ಹೇಳ್ತಾ ಇದ್ದಾರೆ. ಗಾಡ್ ಫೇವರ್ಸ್ ದೋಸ್ ಹೂ ಕ್ಯಾನ್ ವೀಪ್ ಫಾರ್ ಹಿಮ್. ಟಿಯರ್ ಶೆಡ್ ಫಾರ್ ಗಾಡ್ ವಾಶ್ ಅವೇ ದ ಸಿನ್ಸ್ ಆಫ್ ಫಾರ್ಮರ್ ಬರ್ತ್ಸ್. ನೀವು ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪಾಪವನ್ನು ನೀವು ಭಗವಂತನಿಗೋಸ್ಕರ ಕಣ್ಣೀರು ಸುರಿಸಿದರೆ ಅದು ಅದನ್ನು ನಾಶ ಮಾಡಿಬಿಡುತ್ತೆ. ಏನು ಶಕ್ತಿ ಇದೆ ಕಣ್ಣೀರಿಗೆ ನೋಡಿ. ಜನ್ಮ ಜನ್ಮಾಂತರದಲ್ಲಿ ಮಾಡಿದಂಥ ಪಾಪಗಳನ್ನು ನೀವು ದೇವರಿಗೋಸ್ಕರ ಕಣ್ಣೀರು ಸುರಿಸಿದ್ರೆ ಅದು ತೊಳೆದು ಹಾಕ್ಬಿಡುತ್ತಂತೆ. ಇದು ಯಾರೋ ಟಾಮ್ ಡಿಕ್ ಆ್ಯಂಡ್ ಹ್ಯಾರಿ ಹೇಳೋ ಮಾತಲ್ಲ. ಅದರಿಂದ ದರ್ಶನವನ್ನು ಪಡ್ಕೊಂಡು, ಭಗವಂತನ ದರ್ಶನ ಪಡ್ಕೊಂಡು ಅದನ್ನು ಸಾಧನೆ ಮಾಡಿ ಹೇಳಿದಂತಹ ರಾಮಕೃಷ್ಣರ ಮಾತು. ಇನ್ನು ಇವರು ತಾರಕನಾಥನ ವಿಷಯದಲ್ಲಿ ಇವರು ಹೇಳಿದ್ರು. ಆಮೇಲೆ ಮುಂದೆ ಹೋಗ್ತಾ ನಾವು ನೋಡ್ಬೋದು, ರಾಮಕೃಷ್ಣರು ಮತ್ತೆ ಅವರ ಬಳಿ ಒಬ್ಬರು ಶಿಷ್ಯರಿದ್ದರು, ಅವರ ಹೆಸರು ಹರಿ ಅಂತ, ಅವರ ಸನ್ಯಾಸದ ಹೆಸರು ಸ್ವಾಮಿ ತುರಿಯಾನಂದರು ಅಂತ. ಅವರು ಮೊದಲಿಂದಲೂ ಕೂಡ ಅದ್ವೈತಿಗಳು, ಅದ್ವೈತದಲ್ಲೇ ಮುಳುಗಿದವರು, ಪರಬ್ರಹ್ಮ ನಿರಾಕಾರ ನಿರ್ಗುಣ ಜ್ಞಾನ ಮಾರ್ಗದಲ್ಲಿ ಮುಳುಗಿದವರು. ಭಕ್ತಿ ಏನು ಅದ್ರ ಕಡೆ ಅಷ್ಟೊಂದೇನು ಗಮನ ಇರಲಿಲ್ಲ, ಯಾವಾಗಲೂ ಜ್ಞಾನ ಮಾರ್ಗ, ವಿಚಾರ, ಲಾಜಿಕಲ್ ಅನಾಲಿಸಿಸ್ ಆಫ್ ದಿಸ್ ವರ್ಲ್ಡ್, ಪರಬ್ರಹ್ಮ ನಿರಾಕಾರ ನಿರ್ಗುಣ ಪರಬ್ರಹ್ಮ ಆ ಕಡೆಯಿಂದ ವಿಚಾರ ಮಾಡಿ ವಿಚಾರ ಮಾಡಿ ನೇತಿ ನೇತಿ ಮಾರ್ಗದಲ್ಲಿ ಭಗವಂತನನ್ನು ಪಡ್ಕೊಳ್ಳಿಕ್ಕೆ ಹೋಗುದು. ತುಂಬ ಡ್ರೈ ಅದು, ಆ ಒಂದು ಮಾರ್ಗ. ದಿ ಮಾಸ್ಟರ್ ನ್ಯೂ ಹರೀಸ್ ಅಂದರೆ ಸ್ವಾಮಿ ತುರಿಯಾನಂದಸ್ ಪ್ಯಾಷನ್ ಫಾರ್ ವೇದಾಂತ, ಬಟ್ ಹೀ ಡಿಡ್ ನಾಟ್ ವಿಶ್ ಎನಿ ಆಫ್ ಹಿಸ್ ಡಿಸೈಪಲ್ ಟು ಬಿಕಮ್ ಎ ಡ್ರೈ ಎಸೆಟಿಕ್. ರಾಮಕೃಷ್ಣರಿಗೆ ತಮ್ಮ ಶಿಷ್ಯರು ಕೇವಲ ಒನ್ ಸೈಡೆಡ್, ಲಾಪ್ ಸೈಡೆಡ್ ಆಗೋದು ಇಷ್ಟ ಇರಲಿಲ್ಲ. ಒನ್ ಸೈಡ್ ಒಂದೇ ತರಹ ಬೆಳೆಯೋದು, ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಗಬೇಕು ಎಂಬುದು, ಭಕ್ತಿ ಜ್ಞಾನ ಎಲ್ಲ ಸಮ್ಮಿಲಿತವಾಗಬೇಕು ಎಂಬುದು ಅವರ ಶಿಷ್ಯರಲ್ಲಿ ಆ ರೀತಿಯಲ್ಲಿ ತಯಾರು ಮಾಡ್ತಾ ಇದ್ರು. ಯಾವುದೋ ಒಂದೇ ರೀತಿಯಲ್ಲಿ ಅವ್ರನ್ನ ಬೆಳೆಸಲಿಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಅದರಿಂದ ಅವರಿಗೆ ತಮ್ಮ ಶಿಷ್ಯ ಕೇವಲ ಡ್ರೈ ಎಸೆಟಿಕ್, ಅರೆ ಮಿಯರ್ ಬುಕ್ ವಾಮ್, ಅರೆ ಪುಸ್ತಕಗಳ ಪಾಂಡಿತ್ಯವನ್ನು ಪಡೆದಂಥ ಪುಸ್ತಕದ ಬದನೆಕಾಯಿ ಆಗಲಿಕ್ಕೆ ಅಥವಾ ಒಬ್ಬ ಡ್ರೈ ಒಣಗಿದ ವೇದಾಂತಿ ಆಗಲಿಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ. ಸೊ ಹಿ ಆಸ್ಟ್ ಹರಿ ಅಂದರೆ ಮುಂದೆ ಸ್ವಾಮಿ ತುರಿಯಾನಂದರಾಗುವವರಿಗೆ ಟು ಪ್ರಾಕ್ಟೀಸ್ ವೇದಾಂತ ಇನ್ ಲೈಫ್ ಬೈ ಗಿವಿಂಗ್ ಅಪ್ ದ ಅನ್ರಿಯಲ್ ಆ್ಯಂಡ್ ಫಾಲೋಯಿಂಗ್ ದ ರಿಯಲ್, ಅಸತ್ಯವಾದದ್ದನ್ನು. ಯಾಕಂದರೆ ವೇದಾಂತದ ಸಾರ ಏನೋ, ಬ್ರಹ್ಮ ಸತ್ಯ ಜಗನ್ ಮಿಥ್ಯ, ಭಗವಂತನೊಬ್ಬನೇ ಈಶ್ವರನೊಬ್ಬನೇ ಸತ್ಯ, ಉಳಿದೆಲ್ಲವೂ ಅಸತ್ಯ ಎಂಬುದು ಅದೇ ಹೈಯೆಸ್ಟ್ ಡಿಕ್ಟಮ್. ರಾಮಕೃಷ್ಣರು ನಮ್ಮ ನಾನು ಶಾಸ್ತ್ರಗಳನ್ನು ಓದಿಲ್ಲ, ರಾಮಕೃಷ್ಣರ ಸಾಧನಾ ಕಾಲದಲ್ಲಿ ಜಗನ್ ಮಾತೆ ಅವ್ರಿಗೆ ದರ್ಶನ ಕೊಟ್ಟು ಮಾತನಾಡಿ ಎಲ್ಲ ಗೈಡೆನ್ಸ್ ಮಾಡ್ತಾ ಇದ್ಲು, ಪಾರ್ವತಿ ಅಥವಾ ದುರ್ಗೆ ಅಥವಾ ಕಾಳಿ ಯಾರನ್ನ ಬೇಕಾ ಹೇಗೆ ಬೇಕಾದ್ರೂ ಕರ್ಕೊಳ್ಳಿ. ರಾಮಕೃಷ್ಣರು ಹೇಳಿದ್ರು, ಅಮ್ಮ ನಾನು ಸಂಸ್ಕೃತವನ್ನು ಓದಲಿಲ್ಲ, ನಾನು ಶಾಸ್ತ್ರವನ್ನು ಅಧ್ಯಯನ ಮಾಡಲಿಲ್ಲ, ವೇದಾಂತ ಅಂದ್ರೆ ನನಗೇನು ಗೊತ್ತಿಲ್ಲ, ನನಗೆ ವೇದಾಂತದ ಸಾರ ತಿಳ್ಕೊಳ್ಬೇಕಂತ ಆಸೆ ಆಗ್ತಾ ಇದೆ, ತಿಳಿಸ್ತೀಯಮ್ಮ. ಅವ ಕಾಳಿ ಏನು ಹೇಳಿದ್ಲು, ರಾಮಕೃಷ್ಣರು ಹೇಳ್ತಾರೆ ಜಗನ್ ಮಾತೆ ಹೇಳದಂತೆ, ಬ್ರಹ್ಮ ಸತ್ಯ ಜಗನ್ ಮಿಥ್ಯ, ದೇವರೊಬ್ಬನೇ ಸತ್ಯ ಉಳಿದಿದೆಲ್ಲವೂ ಅಸತ್ಯ, ಇದೇ ವೇದಾಂತದ ಸಾರ. ಈಗ ಅವ್ರು ಹೇಳ್ತಾ ಇದ್ದಾರೆ ಬರೇ ಪುಸ್ತಕವನ್ನು ಓದೋದು, ವೇದಾಂತವನ್ನು ನೀನು ಪ್ರಾಕ್ಟೀಸ್ ಮಾಡ್ತಾ ಇದೆಯಾ, ಆದರೆ ವೇದಾಂತ ಇನ್ ಲೈಫ್ ನೀನು ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ಜೀವನದಲ್ಲಿ ಆಚರಣೆಗೆ ತರಬೇಕು, ಸುಮ್ಮನೆ ಓದೋದು ಪಾಂಡಿತ್ಯ ಜ್ಞಾನಕ್ಕೆ ತಿಳ್ಕೊಳ್ಳೋದಲ್ಲ, ಬೈ ಗಿವಿಂಗ್ ಅಪ್ ದ ಅನ್ರಿಯಲ್, ಅನ್ರಿಯಲ್ ಈ ಜಗತ್ತಿನಲ್ಲಿ ಇರುವಂತಹ ಈ ಭೋಗ ವಸ್ತುಗಳು ವಿಷಯ ವಸ್ತುಗಳನ್ನು ಬಿಡಬೇಕು. ಯಾಕಂದರೆ ದೀಸ್ ಆರ್ ಆಲ್ ಅನ್ರಿಯಲ್ ಅಂದಮೇಲೆ ನೀವು ಯಾಕೆ ಇಟ್ಕೋಬೇಕು, ಯು ಶುಡ್ ಓನ್ಲಿ ಟೇಕ್ ಅಪ್ ದ ರಿಯಲ್. ಸತ್ಯವಾದದ್ದು ಯಾವುದು, ಭಗವಂತ, ಅವನು ಮಾತ್ರ ಹಿಡ್ಕೋಬೇಕು, ಅನ್ರಿಯಲ್ ಆದದ್ದನ್ನು ಬಿಡಬೇಕು, ಫಾಲೋಯಿಂಗ್ ದ ರಿಯಲ್. ಬಟ್ ಇಟ್ ಈಸ್ ನಾಟ್ ಟು ನಾಟ್ ಸೋ ಈಸಿ, ಅದನ್ನು ಆ ರೀತಿ ಪ್ರಾಕ್ಟೀಸ್ ಮಾಡೋದು ಭಾಳ ಕಷ್ಟ, ಅಷ್ಟು ಸುಲಭ ಅಲ್ಲ. ಶ್ರೀರಾಮಕೃಷ್ಣ ಸೆಡ್ ಟು ರಿಯಲೈಸ್ ದ ಇಲ್ಯೂಷರಿನೆಸ್ ಆಫ್ ದಿಸ್ ವರ್ಲ್ಡ್, ಈ ನಶ್ವರತೆಯನ್ನು ತಿಳ್ಕೋಬೇಕಾದ್ರೆ ಸ್ಟಡಿ ಅಲೋನ್ ಡಸ್ ನಾಟ್ ಹೆಲ್ಪ್ ಒನ್ ವೆರಿ ಮಚ್. ಮತ್ತು ಹೇಗೆ, ಏನು ನಮಗೆ ಸಹಾಯ ಮಾಡುವಂಥದ್ದು, ಪುರುಷ ಪ್ರಯತ್ನದ ಜೊತೆ ಕೇವಲ ನಿನ್ನ ಪ್ರಯತ್ನವನ್ನು ಮಾಡಿದ್ರೆ ಸಾಕಾಗೋದಿಲ್ಲ, ಪುಸ್ತಕಗಳನ್ನು ಓದಿದರೆ ಸಾಕಾಗೋದಿಲ್ಲ, ದ ಗ್ರೇಸ್ ಆಫ್ ಗಾಡ್ ಈಸ್ ಆಲ್ಸೋ ರಿಕ್ವೈರ್ಡ್. ಮಿಯರ್ ಪರ್ಸನಲ್ ಎಫರ್ಟ್ ಈಸ್ ಫ್ಯೂಟೈಲ್. ಯಾಕೆ, ಕೇವಲ ನಮ್ಮ ಪುರುಷ ಪ್ರಯತ್ನ ಮಾತ್ರ ಸಾಧ್ಯ ಆಗೋದಿಲ್ಲ. ಎ ಮ್ಯಾನ್ ಈಸ್ ಎ ಟೈನಿ ಕ್ರೀಚರ್ ಆಫ್ಟರ್ ಆಲ್, ವಿತ್ ವೆರಿ ಲಿಮಿಟೆಡ್ ಪವರ್ಸ್. ನನ್ನ ಪುರುಷ ಪ್ರಯತ್ನ ಇನ್ನೆಷ್ಟು ಮಾಡಬಹುದು ನಾನು, ಬಟ್ ಈ ಕ್ಯಾನ್ ಅಚೀವ್ ದಟ್ ಇಂಪಾಸಿಬಲ್. ಯಾವುದನ್ನು ನಮ್ಮ ಕಳ್ಳಿ ಪಡ್ಕೊಳಕ್ಕೆ ಆಗೋದಿಲ್ವೋ ಪುರುಷ ಪ್ರಯತ್ನದಿಂದ, ಇಫ್ ಯು ಪ್ರೇಸ್ ಟು ಗಾಡ್ ಫಾರ್ ಇಸ್ ಗ್ರೇಸ್ ವಿತ್ ಟಿಯರ್ಸ್, ಕಣ್ಣೀರು ಸುರಿಸ್ತಾ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ, ನಿಮಗೆ ಯಾವುದು ಪುರುಷ ಪ್ರಯತ್ನದಿಂದ ಅಸಾಧ್ಯವೋ, ಜ್ಞಾನ ಮಾರ್ಗದಿಂದ ಅಸಾಧ್ಯವೋ, ಅದನ್ನು ಭಗವಂತ ತನ್ನ ಕೃಪೆಯಿಂದ ಕೊಟ್ಬಿಡಬಲ್ಲ ಅಂತ ರಾಮಕೃಷ್ಣರು ಹೇಳ್ತಾ ಇದ್ದಾರೆ. ವೆರಪಾನ್ ದಿ ಮಾಸ್ಟರ್ ಸ್ಯಾಂಗ್ ಎ ಸಾಂಗ್ ಇನ್ ಪ್ರೈಸ್ ಆಫ್ ಗ್ರೇಸ್. ಭಗವಂತನ ಕೃಪೆಯ ಬಗೆಗೆ ರಾಮಕೃಷ್ಣರು ಹಾಡಲಿಕ್ಕೆ ಶುರು ಮಾಡಿದ್ರು. ಹರಿ ಯಾರು, ನಮ್ಮ ತುರಿಯಾನಂದರು ಜ್ಞಾನ ಮಾರ್ಗದಲ್ಲಿದ್ದವರು, ಒಣ ವೇದಾಂತದಲ್ಲಿ ಮುಳುಗಿದ್ದವರು, ಈಗ ಅವರು ಅಳಲಿಕ್ಕೆ ಶುರು ಮಾಡಿಬಿಟ್ರು ಆ ಹಾಡನ್ನು ಕೇಳ್ತಿದ್ದ ಹಾಗೆ. ಅಂದರೆ ರಾಮಕೃಷ್ಣರು ಹೃದಯ ಮತ್ತು ತಲೆಯನ್ನು ಚೆನ್ನಾಗಿ ಈಕ್ವಲ್ ಆಗಿ ಬೆಳೆಸುವಂತೆ ಅವರಿಗೆ ತಯಾರು ಮಾಡ್ತಾರೆ. ಅಂದರೆ ಯಾಕೆ ಕಣ್ಣೀರು ಬಂತವರಿಗೆ ಅಂದರೆ, ಇಲ್ಲಿ ಹೃದಯ ಮುಟ್ಟಿತು ಅಂತ ಅರ್ಥ. ನಿಮ್ಗೆ ಯಾವ ಕಣ್ಣೀರು ಬರುತ್ತೆ ಅಂದರೆ ನಿಮ್ಮ ಹೃದಯ ಮುಟ್ಟಿದಾಗ. ಸೊ ವೆರಪಾನ್ ದ ಮಾಸ್ಟರ್ ಸ್ಯಾಂಗ್ ಎ ಸಾಂಗ್ ಇನ್ ಪ್ರೈಸ್ ಆಫ್ ಗ್ರೇಸ್, ಹರಿ ವಾಸ್ ಪ್ರೊಫೌಂಡ್ಲಿ ಮೂಡ್ ಅಂಡ್ ಶೆಡ್ ಟಿಯರ್ಸ್. ಲೇಟರ್ ಇನ್ ಲೈಫ್ ಹರಿ ಅಚೀವ್ಡ್ ಎ ವಂಡರ್ಫುಲ್, ಹರಿ ಅಂದರೆ ಇಲ್ಲಿ ಸ್ವಾಮಿ ತುರಿಯಾನಂದರು, ಸಿಂಥಸಿಸ್ ಆಫ್ ದ ಐಡಿಯಲ್ಸ್ ಆಫ್ ಪರ್ಸನಲ್ ಗಾಡ್ ಅಂಡ್ ದ ಇಂಪರ್ಸನಲ್ ಟ್ರುತ್. ಭಕ್ತಿ ಮತ್ತು ಜ್ಞಾನ ಮಾರ್ಗದ ಒಂದು ಮೇಳ, ಸಿಂಥೆಸಿಸ್ ಎಷ್ಟು ಚೆನ್ನಾಗಿ ಅವರಲ್ಲಿ ಬಂತು ಅಂದರೆ, ಆ ಕಣ್ಣೀರು ಇಲ್ಲಿ ನಮಗೇನು ಸೂಚಿಸುತ್ತೆ ಅಂದರೆ ಹೃದಯದ ವೈಶಾಲ್ಯತೆ ಅಲ್ಲಿ ಕೊಡ್ತು. ಇನ್ನು ಮುಂದೆ ಹೋಗ್ತಾ ರಾಮಕೃಷ್ಣರು ಈ ಕಣ್ಣೀರು ಬಗೆಗೆ ಏನೇನು ಹೇಳಿದ್ರು ನೋಡೋಣ. ಶ್ರೀರಾಮಕೃಷ್ಣರು ಹೇಳ್ತಾ ಇದ್ರು, ಯಾವಾಗ ನಮಗೆ ಹರಿನಾಮವನ್ನೋ ರಾಮನಾಮವನ್ನೋ ಶಿವನ ನಾಮವನ್ನೋ ದೇವಿಯ ನಾಮವನ್ನೋ ಯಾವುದಾದ್ರೂ ದೇವರನ್ನ ಹೆಸರು ಒಮ್ಮೆ ಉಚ್ಚರಿಸ ಮಾತ್ರದಿಂದಲೇ ರೋಮಾಂಚನವಾಗುವುದೋ, ಪ್ರೇಮಾಶ್ರು ಸುರಿಯುವುದೋ, ಆಗ ನಿಜವಾಗಿ ತಿಳಿದುಕೊಳ್ಳಿ, ಇನ್ನು ನೀವು ಸಂಧ್ಯಾದಿ ಕರ್ಮಗಳನ್ನು ಮಾಡಬೇಕಾಗಿಲ್ಲ, ಆಮೇಲೆ ಏನು ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಯಾವಾಗ ಕೇವಲ ಒಂದು ಸಲ ದೇವರ ಹೆಸರನ್ನು, ಯಾವುದೇ ದೇವರಾಗಿರ್ಬೋದು, ನಿಮ್ಮ ಇಷ್ಟ ದೇವತೆಯ ಹೆಸರನ್ನು ಹೇಳೋದ್ರಿಂದ ಅಥವಾ ಕೇಳೋದ್ರಿಂದ ನಿಮ್ಮಲ್ಲಿ ಪ್ರೇಮಾಶ್ರು ಸುರಿಯುತ್ತೋ, ಆಗ ಇನ್ನು ನೀವು ಸಂಧ್ಯಾದಿ ಕರ್ಮಗಳನ್ನು ಮಾಡಬೇಕಾಗಿಲ್ಲ, ಆಗ ಮಾತ್ರವೇ ಕರ್ಮತ್ಯಾಗದ ಅಧಿಕಾರ ನಿಮಗೆ ಬರುತ್ತೆ, ಅಲ್ಲಿ ತನಕ ನೀವು ಕರ್ಮ ಬಿಡುವ ಆಗಿಲ್ಲ, ಆಗ ಮಾತ್ರ ಕರ್ಮತ್ಯಾಗದ ಬರುತ್ತೆ, ಕರ್ಮ ತನಗೆ ತಾನೇ ನಿಮ್ಮನ್ನು ಬಿಟ್ಟು ತೊಲಗಿ ಹೋಗುತ್ತದೆ, ಆಗ ಕೇವಲ ಹರಿನಾಮವನ್ನೋ ರಾಮನಾಮವನ್ನೋ ದೇವಿ ನಾಮವನ್ನೋ ಶಿವನಾಮವನ್ನೋ ಅಥವಾ ಓಂ ಓಂಕಾರವನ್ನು ಜಪಿಸಿದರೆ ಸಾಕು, ಸಂಧ್ಯೆ ಗಾಯತ್ರಿಯಲ್ಲಿ ಗಾಯತ್ರಿ ಓಂಕಾರದಲ್ಲಿ ಲಯ ಹೊಂದುತ್ತದೆ. ಅಂದರೆ ದೇವರ ಹೆಸರು ಕೇಳಿದಾಕ್ಷಣ ಕಣ್ಣೀರು ನೀವು ಸುರಿಸೋದ್ರು, ಪ್ರೇಮಾಶ್ರು ಪ್ರೀತಿಯಿಂದ ಕಣ್ಣಿನ ನೀರನ್ನು ಸುರಿತದೆ ದೇವರ ಹೆಸರನ್ನ ಹೇಳೋದ್ರಿಂದ ಅಥವಾ ಕೇಳೋದ್ರಿಂದ, ಅಂದರೆ ನಿಮ್ಮ ಮನಸ್ಸು ಎಂತಹ ಮಟ್ಟಕ್ಕೆ ಮುಟ್ಟಿದೆ ಅಂದರೆ ಪರಿಶುದ್ಧವಾಗಿದೆ ಅಂತ ಅರ್ಥ. ಕಣ್ಣೀರು ಸುರಿಸೋದು ದೇವರ ಹೆಸರನ್ನ ಕೇಳೋದ್ರಿಂದ ಅಥವಾ ಹೇಳೋದ್ರಿಂದ, ದೇವರ ಚಿತ್ರಪಟವನ್ನು ನೋಡೋದ್ರಿಂದ, ದೇವರ ವಿಷಯವನ್ನು ಕೇಳೋದ್ರಿಂದ ತಕ್ಷಣವೇ ನಿಮ್ಮ ಕಣ್ಣೀರು ಬರ್ತಾ ಇದೆ ಅಂದರೆ ನಿಮ್ಮ ಮನಸ್ಸು ಪರಿಶುದ್ಧವಾಗಿದೆ, ಪ್ಯೂರಿಟಿ ಆಫ್ ಯುವರ್ ಮೈಂಡ್ ಅಂತ ಸೂಚಿಸುತ್ತೆ. ಆದುದರಿಂದ ಅದು ಎಂಡ್, ಅದು ಆವಾಗಲಿಂದ ನಾವು ಹೇಳಿದ್ದು ಆಸ್ ಎ ಮೀನ್ಸ್, ಕಣ್ಣೀರಿನಿಂದ ಮನಸ್ಸಿನ ಶುದ್ಧಿ, ಭಗವಂತನ ದರ್ಶನ. ಇಲ್ಲಿ ಕೊನೆಯಲ್ಲೂ ಕೂಡ ಕಣ್ಣೀರು ಸುರಿಸೋದು ಇಟ್ಸ್ ಎಂಡ್ ಆಲ್ಸೋ ಪ್ರೇಮಾಶ್ರು. ಆದುದರಿಂದ ಕರ್ಮದ ರಿಚುವಲ್ಸ್ ಅವಶ್ಯಕತೆ ಆಮೇಲೆ ಇರೋದ್ರಿಂದ ಇರೋದಿಲ್ಲ, ಒಂದ್ಸಲ ಮನಸ್ಸಿನ ಶುದ್ಧಿ ಬಂದ ಮೇಲೆ ಕರ್ಮ ತಾನೇ ತಾನೇ ಬಿದ್ದು ಹೋಗುತ್ತೆ. ಇಲ್ಲಿ ಕಣ್ಣೀರು ಮನಸ್ಸಿನ ಶುದ್ಧತೆ, ಪ್ಯೂರಿಟಿಯ ಸಂಕೇತ. ಅಲ್ಲಿ ಕಣ್ಣೀರನ್ನು ಸುರಿಸಿ ಪ್ರಾರ್ಥನೆ ಮಾಡುವುದು ಮನಸ್ಸು ಶುದ್ಧಿ ಮಾಡ್ಕೊಳ್ಳೋಕ್ಕೆ, ಅದು ಮೀನ್ಸ್, ಇದು ಎಂಡ್. ಈಗ ನಾವು ರಾಮಕೃಷ್ಣರು ಹೇಳಿದ್ದು ಎಂಡ್ ಆಫ್ ಸ್ಪಿರಿಚುವಲ್ ಲೈಫ್. ಈಗ ನಾವು ನೋಡಬಹುದು ವಿವೇಕಾನಂದರು ಒಂದು ಕಡೆ ರಾಮಕೃಷ್ಣರ ಬಳಿಗೆ ಬರ್ತಾ ಇದ್ದಂಥ ಕೆಲವು ಗೃಹಿ ಭಕ್ತರು, ಇನ್ನು ಕೆಲವರು ರಾಮಕೃಷ್ಣರು ಕಣ್ಣೀರು ಸುರಿಸೋದನ್ನು ಕಂಡು ದೇವರ ಹೆಸರಲ್ಲಿ ಅವರೆಲ್ಲ ಅವರನ್ನ ಅನುಕರಣೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ನಿಜವಾಗ್ಲೂ ಭಕ್ತಿ ಬಂದಿರಲಿಲ್ಲ, ನಾಟಕ ಮಾಡಲಿಕ್ಕೆ ಕೆಲವೆಲ್ಲ ಶುರು ಮಾಡ್ತಾರೆ. ನಾವೆಲ್ಲ ನೋಡಿದ್ದೇವೆ ಬೆಂಗಳೂರು ಆಶ್ರಮದಲ್ಲಿ ಕೆಲವರು ರಾಮಕೃಷ್ಣರ ಥರನೇ ಗಡ್ಡ ಬಿಟ್ಕೊಳ್ಳೋದು, ಅವ್ರ ಥರನೇ ಹೋಗಿ ಹೀಗೆ ಕೂತ್ಕೊಳ್ಳೋದು, ಅನುಕರಣೆ. ಬಾಹ್ಯ ಅನುಕರಣೆ ಏನು ಉಪಯೋಗ ಆಗೋದಿಲ್ಲ, ಅಲ್ಲಿಂದ ಏನು ಒಳ್ಳೇದಿರುತ್ತೋ ಅದನ್ನು ತೆಗೆದುಕೊಂಡು ನಮ್ಮ ಜೀವನಕ್ಕೆ ಅದನ್ನು ಇನ್ಕಲ್ಕೇಟ್ ಮಾಡ್ಕೊಳ್ಬೇಕೇ ವಿನಃ ಅನುಕರಣೆ ಮಾಡೋದ್ರಿಂದ ಏನನ್ನು ನೀವು ಸಾಧಿಸಲಾರಿರಿ. ಆದರೆ ರಾಮಕೃಷ್ಣರ ಥರ ಅಳೋದು, ನಿಮ್ಮಲ್ಲಿ ನಿಜವಾಗ್ಲೂ ಪರಿಶುದ್ಧತೆ ಬಂದಿಲ್ಲ, ಸುಮ್ಮನೆ ಕಣ್ಣೀರು ಸುರಿಸೋದು, ಅದರ ಬಗೆಗೆ ನರೇಂದ್ರ ಕಂಡಿಡಿದ್ಬಿಟ್ಟ. ನರೇಂದ್ರ ಬಹಳ ತೀಕ್ಷ್ಣಮತಿ. ಏನಾಯಿತು, ಇಟ್ ವಾಸ್ ನೋಟಿಸ್ ಸಮ್ ಆಫ್ ದ ಡಿವೋಟೀಸ್ ವೆರ್ ಮೇಕಿಂಗ್ ಎನ್ ಅನ್ಬ್ರಿಡಲ್ ಡಿಸ್ಪ್ಲೇ ಆಫ್ ದೇರ್ ಎಮೋಷನ್ಸ್ ಅಷ್ಟೇ. ಎ ನಂಬರ್ ಆಫ್ ದೆಮ್ ಪರ್ಟಿಕ್ಯುಲರ್ಲಿ ಅಮಂಗ್ ದಿ ಹೌಸ್ ಹೋಲ್ಡರ್ಸ್ ಬಿಗ್ಯಾನ್ ಟು ಕಲ್ಟಿವೇಟ್ ದ ಆರ್ಟ್ ಆಫ್ ಶೆಡ್ಡಿಂಗ್ ಟಿಯರ್ಸ್. ಆರ್ಟ್ ಆಫ್ ಶೆಡ್ಡಿಂಗ್ ಟಿಯರ್ಸ್, ಅದು ನಿಜವಾಗ್ಲೂ ಕಣ್ಣೀರು ಬರ್ತಾ ಇದ್ದು ಸಹಜವಾಗಿ ಅಲ್ಲ. ಬಿಗ್ಯಾನ್ ಟು ಕಲ್ಟಿವೇಟ್ ದ ಆರ್ಟ್ ಆಫ್ ಶೆಡ್ಡಿಂಗ್ ಟಿಯರ್ಸ್, ಶೇಕಿಂಗ್ ದ ಬಾಡಿ, ಕಂಟ್ರೋಲಿಂಗ್ ದ ಫೇಸ್, ಮುಖ ಹೇಗೆಗೋ ಮಾಡ್ಕೊಳ್ಳೋದು, ಆ್ಯಂಡ್ ಗೋಯಿಂಗ್ ಇನ್ ಟು ಟ್ರಾನ್ಸಸ್, ಭಾವ ಬಂದಂಗೆ ಕಣ್ಣು ಮುಚ್ಕೊಂಡೆಲ್ಲ ಬಿದ್ದೋಗ್ಬಿಡೋದು. ಈಗ ನಮ್ಮ ವಿದ್ಯಾರ್ಥಿ ಒಬ್ಬ, ನಾನು ಇವಾಗ ಏನೋ ತಪ್ಪು ಮಾಡಿ ಸಿಕ್ಕಾಕೊಂಡ್ಬಿಟ್ಟ, ಬೈತೀನಿ ಅಂತ ಗೊತ್ತಾಯ್ತು, ನಾನು ಎದುರುಗಡೆ ಬಂದು ನಿಂತ್ಕೊಂಡ. ಇನ್ನು ಬೈಯೋಕೆ ಮುಂಚೆ ಹೇಗಾದ್ರೆ ತಪ್ಪಿಸ್ಕೊಳ್ಬೇಕಲ್ವಾ, ಅದಕ್ಕೆ ಏನು ಮಾಡ್ದ, ತಪ್ಪಂದು ಬಿದ್ದೋಗ್ಬಿಟ್ಟ, ಮೂರ್ಛೆ ಓದು ಅಂತಾರ. ಹೇಗೆ ನೋಡಿ ನೋಡಿ ಸೋಫಾ ಎಲ್ಲಿತ್ತು ಅಲ್ಲಿ ಬಿದ್ದ, ನೆಲದ ಮೇಲೆ ಬೀಳಿಲ್ಲ, ಬಿದ್ದಿದ್ರೆ ಏನೋ ತಲೆನಗಿಲನ್ನು ಹೊಡೆದೋಗ್ತಿತ್ತು. ಯಾಕಂದ್ರೆ ಅದು ಪ್ರೀ ಪ್ಲಾನ್ಡ್ ಆದ್ರಿಂದ ಅವನು ಸೋಫಾದ ಹತ್ರ ಬಂದು ನಿಂತ್ಕೊಂಡು ನನ್ನನ್ನು ನಿಲ್ಲಿಸಿ ಅದನ್ನು ಬೈಯುವ ಸಮಯಕ್ಕೆ ಸೋಫಾ ಮೇಲೆ ಕರೆಕ್ಟಾಗಿ ನೋಡ್ಕೊಂಡು ಬಿದ್ದ. ಹಾಗೆ ಇಲ್ಲಿ ಏನಾಗುತ್ತೆ ಅಂದರೆ ಇವರುಗಳು ಕೂಡ ಕೆಲವರೆಲ್ಲ ನಾಟಕ ಮಾಡ್ಲಿಕ್ಕೆ ಶುರು ಮಾಡಿದವರು, ಈ ಥರ ಬಿದ್ದೋಗೋದು, ಭಾವ ಬಂದವ್ರಿಗೆ ನಟನೆ ಮಾಡೋದು, ಬಿಗ್ಯಾನ್ ಟು ಏನೋ ಗೋಯಿಂಗ್ ಟು ಟ್ರಾನ್ಸಸ್ ಅಸೆಪ್ಟಿಕ್ ದೇರ್ ಬೈ ಟು ಇಮಿಟೇಟ್ ದ ಮಾಸ್ಟರ್, ದೇ ಬಿಗ್ಯಾನ್ ಟು ಓಪನ್ಲಿ ಡಿಕ್ಲೇರ್ ಶ್ರೀ ರಾಮಕೃಷ್ಣ ಆಸ್ ಡಿವೈನ್ ಇನ್ಕಾರ್ನೇಷನ್. ಸುಮ್ಮನೆ ಹೇಳೋದು, ರಾಮಕೃಷ್ಣರ ಹೆಸರು ಹೇಳ್ಕೊಂಡು ಇವರು ಬೇಳೆ ಬೇಯಿಸ್ಕೊಳ್ಳೋದು, ತಾವು ದೊಡ್ಡವರು ತಾವು ಅವರ ಶಿಷ್ಯರು ಎಂಬಂತ ಹೇಳಿ ಇವರ ವ್ಯಕ್ತಿತ್ವವನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ದೊಡ್ಡದನ್ನು ಮಾಡ್ಕೊಳ್ಳಿಕ್ಕೆ ಆರ್ಯತೆ ಎಲ್ಲ ನಾಟಕ ಮಾಡಲಿಕ್ಕೆ ಶುರು ಮಾಡಿದ್ರು. ಆದರೆ ನಿಜ ಜೀವನದಲ್ಲಿ ನೋಡಿದ್ರೆ ಶುದ್ಧತೆ ಇಲ್ಲ. ಹೂ ವುಡ್ ನೆಗ್ಲೆಕ್ಟ್ ರಿಲಿಜಿಯಸ್ ಡಿಸಿಪ್ಲಿನ್ಸ್? ಜೀವನದಲ್ಲಿ ಡಿಸಿಪ್ಲಿನ್ನೇ ಇಲ್ಲ, ಮನಸ್ಸಿನ ಶುದ್ಧತೆ ಇಲ್ಲ, ಕ್ಯಾರೆಕ್ಟರ್ ಇಲ್ಲ. ಆದರೆ ಈ ಹೊರಗಡೆ ಮಾತ್ರ ನಾಟಕ ಮಾಡಲಿಕ್ಕೆ ಶುರು ಮಾಡಿದ್ರು ವಿತ್ ಇಂಪ್ಯೂನಿಟಿ. ನರೇಂದ್ರಸ್ ಪೆನಿಟ್ರೇಟಿಂಗ್ ಐಸ್ ಸೂನ್ ಸೀಸ್ಡ್ ಅಪ್ ದ ಸಿಚುಯೇಷನ್. ಈ ಫೌಂಡ್ ಔಟ್ ದಟ್ ಸಮ್ ಆಫ್ ದೀಸ್ ಎಕ್ಸ್ಟರ್ನಲ್ ಮ್ಯಾನಿಫೆಸ್ಟೇಷನ್ಸ್ ಫಾರ್ ಬೀಂಗ್ ಕೇರ್ಫುಲಿ ಪ್ರಾಕ್ಟೀಸ್ಡ್ ಎಟ್ ಹೋಮ್. ಮನೆಯಲ್ಲಿ ಮೊದಲು ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ಬಂದು ಅಳೋದಿಲ್ಲಿ, ಈ ಥರ ಎಲ್ಲ ಮಾಡ್ತಾ ಇದ್ದಿದ್ದು ನರೇಂದ್ರನ ಗೊತ್ತಾಗೋಯ್ತು. ಅದರಿಂದ ಅವನು ಬೈದು ಹೇಳುವನು ಆ ಥರ ಯಾರಾದರೂ ಮಾಡ್ತಾ ಇದ್ರೆ. ಕೇರ್ಫುಲಿ ಪ್ರಾಕ್ಟೀಸ್ಡ್ ಎಟ್ ಹೋಮ್ ವೈಲ್ ಸಮ್ ವೇರ್ ದ ಔಟ್ಕಮ್ ಆಫ್ ಮಾಲ್ ನ್ಯೂಟ್ರಿಷನ್, ಸರಿಯಾಗಿ ಊಟ ಇಲ್ಲದೆ ನರ್ವಸ್ ವೀಕ್ನೆಸ್ಸು, ದೇಹದ ನಿಶಕ್ತಿ ಇದ್ದಾಗ ಆಗ ಅಳು ಬರ್ತದೆ, ಈ ಥರದ್ದೆಲ್ಲ ಬರ್ತದೆ. ಅದನ್ನು ಚೆನ್ನಾಗಿ ಊಟ ಮಾಡಿ, ಇದು ಯಾವುದಕ್ಕೂ ರಿಲಿಜಿಯಸ್ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಆಧ್ಯಾತ್ಮಿಕ ಇದಲ್ಲ ಇದು ಅನ್ನೋದನ್ನು ಹೇಳ್ತಾ ಇದ್ರು. ಆಮೇಲೆ ಅದು ಅಲ್ಲದೆ ಮಾಲ್ ನ್ಯೂಟ್ರಿಷನ್, ಮೆಂಟಲ್ ವೀಕ್ನೆಸ್ ಆರ್ ನರ್ವಸ್ ಸ್ಟೆಬಿಲಿಟಿ, ಸೊ ಹೀ ಮರ್ಸಿಲೆಸ್ಲಿ ಎಕ್ಸ್ಪೋಸ್ ದ ಡ್ಯೂಟೀಸ್ ಹೂ ಆರ್ ಪ್ರಿಟೆಂಡಿಂಗ್ ಟು ಹ್ಯಾವ್ ವಿಷನ್ಸ್ ಅಂಡ್ ಆಸ್ಟ್ ಆಲ್ ಟು ಡೆವಲಪ್ ಎ ಹೆಲ್ದಿ ರಿಲಿಜಿಯಸ್ ಸ್ಪಿರಿಟ್. ಆದ್ದರಿಂದ ಕಣ್ಣೀರು ಸುರಿಸೋದು ಇಲ್ಲಿ ನಾಟಕವಾಗಬಾರ್ದು, ಹೊರಗಡೆ ತೋರಾಣಿಕೆಗಲ್ಲ, ಅದು ನಮಗೆ ಮತ್ತು ದೇವರ ಮಧ್ಯದಲ್ಲಿ ಮಾತ್ರ ಇರಬೇಕು. ಇದು ಬೇರೆ ಹೊರಗಡೆ ಇವ್ರಿಗೆ ತೋರಿಸ್ಲಿಕ್ಕೆ ಕಣ್ಣೀರು ಸುರಿಸೋದಲ್ಲ, ಬೇರೆಯವ್ರ ಮುಂದೆ ನಾವು ನಾಟಕ ಮಾಡಬಾರ್ದು. ನಾವು ಈ ಒಂದು ರಿಲಿಜಿಯಸ್ ಎಮೋಷನ್ಸ್ ಇದೆಲ್ಲ ರಾಮಕೃಷ್ಣರು ಹೇಳ್ತಾ ಇದ್ದದ್ದು ಮೊನೆ ಕೊನೆ ಒನೆ ಅಂತ ಬೆಂಗಾಲಿ ಭಾಷೆಯಲ್ಲಿ. ಮೊನೆ ಅಂದರೆ ಮನಸ್ಸಿನ ಒಳಗೆ, ಕೊನೆ ಅಂದರೆ ಮೂಲೆಯಲ್ಲಿ ಯಾರೂ ಇಲ್ಲದೇ ಇರೋ ಜಾಗದಲ್ಲಿ, ನಿರ್ಜನ ಪ್ರದೇಶದಲ್ಲಿ. ಮೊನೆ ಕೊನೆ ಒನೆ ಅಂದರೆ ವನ ಅಂದರೆ ಕಾಡು ಅಂತ. ಯಾರು ಇಲ್ದಿರುವ ಜಾಗದಲ್ಲಿ ನೀವು ನಿಮ್ಮ ಎಮೋಷನ್ಸ್ನ ಭಗವಂತನಿಗೆ ತೋರಿಸ್ಬೇಕೇ ವಿನಃ ಬೇರೆಯವರಿಗೆ ತೋರಾಣಿಕೆಗೋಸ್ಕರ ಅದನ್ನು ತೋರಿಸಬಾರ್ದು ಎಂಬುದನ್ನು ಇಲ್ಲಿ ನಾವು ಗಮನ ಇಟ್ಕೋಬೇಕಾದದ್ದು. ಈಗ ನಾವಿನ್ನು ಮುಂದುವರಿತಾ ರಾಮಕೃಷ್ಣರು ಇದರ ಬಗ್ಗೆ ಏನು ಹೇಳ್ತಾರೆ, ಇನ್ನು 5 ನಿಮಿಷ ಇದೆ, ಅದರಿಂದ ನಾನು ಸ್ವಲ್ಪ ಬೇಗ ಬೇಗ ಮುಗಿಸ್ಬೇಕಾಗತ್ತೆ. ಇನ್ನು ಎಷ್ಟೊಂದು ವಿಚಾರಗಳಿದ್ದಾವೆ, ಅದಕ್ಕೆ ಫಾಸ್ಟಾಗಿ ಸ್ವಲ್ಪ ಹೋಗ್ತೀನಿ. ಈ ಕಣ್ಣೀರಿನ ಬಗ್ಗೆ ರಾಮಕೃಷ್ಣರು ಏನು ಹೇಳ್ತಾ ಇದ್ದಾರೆ, ಒಬ್ಬ ಅಂದರೆ ಮಾಸ್ಟರ್ ಮಹಾಶಯರಿ ವಚನ ವೇದವನ್ನು ಯಾರು ಹಿಡಿದಿಟ್ಟು ಹೋಗಿದ್ರು ಅವರು ಕೇಳ್ತಾರೆ ರಾಮಕೃಷ್ಣರನ್ನು, ಭಗವಂತನನ್ನು ದರ್ಶನ ಪಡೆಯಲಾಗುವುದೇ? ಶ್ರೀರಾಮಕೃಷ್ಣರು ಅದಕ್ಕೆ ಹೇಳ್ತಾರೆ, ಹೌದು ನಿಸ್ಸಂದೇಹವಾಗಿ, ಆಗಾಗ ಏಕಾಂತವಾಸ, ಆತನ ನಾಮ ಗುಣಕೀರ್ತನೆ, ವಸ್ತು ವಿಚಾರ ಈ ಸಾಧನೆಗಳನ್ನೆಲ್ಲ ಅವಲಂಬಿಸಬೇಕಾಗುತ್ತದೆ. ಈಗ ಮಾಸ್ಟರ್ ಮಹರ್ಷಿ ಮತ್ತೆ ಪ್ರಶ್ನೆ ಕೇಳ್ತೇನೆ, ಯಾವ ಮಾನಸಿಕ ಅವಸ್ಥೆಯಲ್ಲಿ ಆತನ ದರ್ಶನ ದೊರೆಯುತ್ತದೆ? ಶ್ರೀರಾಮಕೃಷ್ಣರು ಅದಕ್ಕೆ ಹೇಳ್ತಾ ಇದ್ದಾರೆ, ಅತ್ಯಂತ ವ್ಯಾಕುಲನಾಗಿ ಅತ್ತರೆ ಆತನ ದರ್ಶನ ಪಡೆಯಲು ಸಾಧ್ಯ. ಹೆಂಡತಿ ಮಕ್ಕಳಿಗಾಗಿ ಜನ ಬಿಂದಿಗೆ ತುಂಬ ನೀರು ಕಣ್ಣೀರು ಸುರಿಸುತ್ತಾರೆ, ಕಣ್ಣೀರು ಸಾಗರದಲ್ಲೇ ತೇಲಾಡಿ ಬಿಡುತ್ತಾರೆ ಹಣಕ್ಕಾಗಿ. ಆದರೆ ಭಗವಂತ ಬೇಕೆಂದು ಯಾರು ತಾನೇ ಕಣ್ಣೀರುಡುತ್ತಾರೆ? ಸಹಜ ಕರೆಯಿಂದ ಆತನನ್ನು ಕರೆಯಬೇಕು. ಇಟ್ ಶುಡ್ ಬಿ ನ್ಯಾಚುರಲ್, ಸಹಜ ಕರೆ ಅಂತ ಅದಕ್ಕೆ ಹೇಳಿದ್ದಾರೆ ನೋಡಿ. ಇಟ್ ಶುಡ್ ನಾಟ್ ಬಿ ಅನ್ಯಾಚುರಲ್, ಬೇರೆಯವರಿಗೆ ತೋರಿಸ್ಲಿಕ್ಕಲ್ಲ. ಆದ್ದರಿಂದ ಭಗವಂತನಿಗೆ ಅತ್ಯಂತ ವ್ಯಾಕುಲನಾಗಿ ಅತ್ತರೆ, ಇಲ್ಲಿ ಕಣ್ಣೀರು ಸಂಕೇತ ಏನಂದರೆ ವ್ಯಾಕುಲತೆ. ವ್ಯಾಕುಲತೆ ಅಂದರೆ ಏನು? ಕನ್ನಡದಲ್ಲಿ ನೀವು ಡಿಕ್ಷನರಿ ತೆಗೆದು ಅಥವಾ ಸಂಸ್ಕೃತದಲ್ಲಿ ಡಿಕ್ಷನರಿ ತೆಗೆದು ನೋಡಿದ್ರೆ ವ್ಯಾಕುಲತೆ ಅಂದರೆ ಇವಾಗ ನಿಮಗೆ ತುಂಬ ಬೆಲೆ ಬಾಳುವ ವಸ್ತು ಯಾವುದೋ ಇದೆ, ಆ ಬೆಲೆ ಬಾಳುವ ವಸ್ತು ಇವಾಗ ಕಳೆದೋಯ್ತು, ವಜ್ರವೋ ವೈಡೂರ್ಯವೋ ಅಥವಾ ಏನೋ ತುಂಬ ಬೆಲೆ ಬಾಳುವ ವಸ್ತು ಕಳೆದೋಯ್ತು. ಇವಾಗ ನೀವು ಅದಕ್ಕೋಸ್ಕರ ಎಷ್ಟು ಚಡಪಡಿಸ್ತೀರಿ, ಅದನ್ನು ಪಡ್ಕೊಳ್ಬೇಕು, ಅದು ಸಿಗುವ ತನಕ ನೀವು ಎಷ್ಟು ಒದ್ದಾಡ್ತೀರಿ, ಅದಕ್ಕೆ ವ್ಯಾಕುಲತೆ. ಏನೋ ಕಳ್ಕೊಂಬಿಟ್ಟಿದ್ದೀರಿ, ಅದನ್ನು ಪಡ್ಕೊಳಕ್ಕೆ ಹೋದಾಗ ನೀವು ಅದು ಚಡಪಡಿಸ್ತೀರಲ್ಲ, ಆ ಚಡಪಡಿಕೆಯೇ ವ್ಯಾಕುಲತೆ ಅಂತ. ಅದು ಪಡೆಯುವ ತನಕ ನಿಮಗೆ ಯಾರೋ, ಇವಾಗ ಮಗು ನಿಮಗೆ ತುಂಬ ಚಿಕ್ಕ ಮಗು, ಎಲ್ಲೋ ಪೇಟೆಗೆ ಹೋಗಿರ್ಬೇಕೋ, ಸಂತೆಗೆ ಹೋಗಿ ಕಳೆದೋಯ್ತು, ತಂದೆ ತಾಯಿಗಳಿಗೆ ಹೆಂಗೆ ಚಡಪಡಿಸ್ತಾರೆ? ಮಗು ಸಿಗುವ ತನಕ ಪೊಲೀಸ್ ಸ್ಟೇಷನ್ ಕೊಡ್ತಾರೆ, ಹುಡುಕ್ತಾರೆ, ಆ ಶಾಸ್ತ್ರ ನೋಡ್ತಾರೆ, ಈ ಅಂಜನಾ ಶಾಸ್ತ್ರ ನೋಡ್ತಾರೆ, ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಆ ಮಗು ಸಿಗೋ ತನಕ ಹೆಂಗೆ ಚಡಪಡಿಸ್ತಾರೆ? ವ್ಯಾಕುಲತೆ ಅಂದರೆ ನಿಮಗೆ ಆ ಮಗುವಿನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತೋರಿಸುತ್ತೆ. ಕಳೆದೋಗಿರೋ ವಸ್ತುವನ್ನು ಪಡ್ಕೊಳ್ಬೇಕು ಅಂತ ನಿಮ್ಗೆ ಒದ್ದಾಡೋದನ್ನು ತೋರಿಸುತ್ತೆ. ಅದಕ್ಕೆ ನೋಡ್ಬೋದು, ನೀವೊಂದು ಹಾಡು ನಾವೆಲ್ಲ ಹೇಳ್ತೀವಿ, ಅದರೊಳಗೆ ಏನು ಹೇಳುತ್ತೆ ಅಂದರೆ, ಗುರುವೇ ತೊಳೆಯನ್ನ ಮನಸ್ಸಿನ ಕೊಳಕ. ಹೇಳ್ತೀರಾ? ಹೇಳ್ಕೊಡ್ತೀನಿ ಆ ಹಾಡನ್ನು. ಗುರುವೇ ತೊಳೆಯನ್ನ ಮನಸ್ಸಿನ ಕೊಳಕ. ಹೇಳಿ. ಗುರುವೇ ತೊಳೆಯನ್ನ ಮನಸ್ಸಿನ ಕೊಳಕ, ಕಳೆದುಕೊಂಡದ್ದನ್ನ ಪಡಕೊಳ್ಳೋ ತನಕ, ಕಳೆದುಕೊಂಡದ್ದನ್ನ ಪಡಕೊಳ್ಳೋ ತನಕ, ಕಳೆದುಕೊಂಡದ್ದನ್ನ ಪಡ್ಕೊಳ್ಳೋ ತನಕ. ಗುರು ಯಾತಕ್ಕೆ ನಮ್ಮ ಮನಸ್ಸನ್ನ ಕೊಳಕನ್ನ ತೊಳಿಬೇಕು, ಎಲ್ಲಿ ತನಕ ತೊಳಿಬೇಕು? ಕಳೆದುಕೊಂಡದ್ದು ಯಾವುದು? ನಿಜವಾಗ್ಲೂ ನಾವು ಭಗವತ್ ಸ್ವರೂಪಿಗಳು, ನಮ್ಮೊಳಗೆ ಭಗವಂತನಿದ್ದಾನೆ, ಆತ್ಮಸ್ವರೂಪ ಪರಬ್ರಹ್ಮ ಪರಮಾತ್ಮ ನಮ್ಮ ಹೃದಯದಲ್ಲಿದ್ದಾನೆ. ಈಗ ಸದ್ಯಕ್ಕೆ ಅದನ್ನು ಕಳ್ಕೊಂಡು ಬಿಟ್ಟಿದ್ದೀವಿ, ಅದಕ್ಕಿಂತ ಬೆಲೆ ಬಾಳುವ ವಸ್ತು ಇನ್ನೊಂದಿಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ಲ ಈಗಷ್ಟೇ. ಈಗ ಬೆಲೆ ಬಾಳುವ ವಸ್ತು ವಜ್ರ ವೈಡೂರ್ಯ ಹಣ ಹೆಂಡತಿ ಮಕ್ಕಳು, ಅದು ನಿಮಗೆ ಬೆಲೆ ಬಾಳೋದು ಅಂತ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ವ್ಯಾಕುಲ ಪಡ್ತಾ ಇದ್ದೀರಿ. ಅದಕ್ಕಿಂತಲೂ ಬೆಲೆ ಬಾಳುವಂಥ ನಿಧಿ ನಿಮ್ಮೊಳಗೆ ಅಡಗಿದೆ ಅಂತ ನಿಮ್ಗೆ ಗೊತ್ತಾದರೆ ಅವಾಗ ಅದಕ್ಕೋಸ್ಕರ ವ್ಯಾಕುಲತೆ ಬರುತ್ತೆ. ಅದರಿಂದ ಕಳೆದುಕೊಂಡದ್ದನ್ನ ಪಡಕೊಳ್ಳೋ ತನಕ, ಕಳೆದುಕೊಂಡದ್ದನ್ನ ಪಡಕೊಳ್ಳೋ ತನಕ, ಗುರುವೇ ತೊಳೆಯನ್ನ ಮನಸ್ಸಿನ ಕೊಳಕ, ಗುರುವೇ ತೊಳೆಯನ್ನ ಮನಸ್ಸಿನ ಕೊಳಕ, ಭಕ್ತಿಯ ಜಲದಲ್ಲಿ ಮಾಡುವೆ ಜಳಕ, ಭಕ್ತಿಯ ಜಲದಲ್ಲಿ ಮಾಡುವೆ ಜಳಕ. ಯಾವುದು ಜಳಕ ಅಂದ್ರೆ ಸ್ನಾನ, ಭಕ್ತಿಯ ಜಲ ಅಂದ್ರೆ ಯಾವುದು ಕಣ್ಣೀರು. ನಾನದರಿಂದಲೇ ಹೊಂದುವೆ ಪುಲಕ, ನಾನದರಿಂದಲೇ ಹೊಂದುವೆ ಪುಲಕ. ಅಂದ್ರೆ ವ್ಯಾಕುಲತೆ ಅಂದ್ರೆ ಭಗವಂತನಿಗೋಸ್ಕರ ಆ ಅಳು, ನಿಜವಾದ ಅಳು ಅಂತ. ಈಗ ಇನ್ನು ಮುಂದೆ ಹೋಗ್ತಾ ರಾಮಕೃಷ್ಣರು ಈ ವ್ಯಾಕುಲತೆಯ ಬಗ್ಗೆ ಏನು ಹೇಳ್ತಾರೆ ಬಹಳ ಇಂಪಾರ್ಟೆಂಟ್ ಅಂದ್ರೆ, ಈ ಮಹಾಶಯರೇ ಸಂಸಾರದಲ್ಲಿದ್ದು ಭಗವಂತನನ್ನು ಸಾಕ್ಷಾತ್ಕಾರ ಪಡೆಯಲು ಸಾಧ್ಯವೇ ಅಂತ ಒಬ್ಬ ಕೇಳಿದಾಗ ರಾಮಕೃಷ್ಣರು ಹೇಳ್ತಾರೆ ಖಂಡಿತ ಸಾಧ್ಯ, ಆದರೆ ನಾನು ತಿಳಿಸಿದ ಹಾಗೆ ಸಾಧು ಸಂಘ ಸರ್ವದಾ ಪ್ರಾರ್ಥನೆ ಇವನ್ನು ಮಾಡುತ್ತಿರಬೇಕು, ಆತನಿಗಾಗಿ ಅಳಬೇಕು. ಮನಸ್ಸಿನ ಕಲ್ಮಶತೆ ತೊಳೆದು ಹೋದ ಮೇಲೆ ಭಗವಂತನಿಗೋಸ್ಕರ ಕಣ್ಣೀರಿಟ್ಟರೆ ನಮ್ಮ ಮನಸ್ಸಿನ ಕಲ್ಮಶ ಎಲ್ಲ ತೊಳೆದು ಹೋಗುತ್ತೆ, ದರ್ಶನ ದೊರೆಯುತ್ತದೆ. ಆಗ ಮನಸ್ಸು ಮಣ್ಣು ಹಿಡಿದ ಸೂಜಿಯೇ ಹಾಗೆ, ಒಂದು ಸೂಜಿ ಕಬ್ಬಿಣದ ಸೂಜಿ ಇದೆ ಅದು ಮಣ್ಣು ತುಂಬಿಕೊಂಡ್ಬಿಟ್ಟಿದೆ. ಈಗ ಅದನ್ನು ನೀವು ಮ್ಯಾಗ್ನೆಟ್ ಹತ್ರ ಇಟ್ಟರೆ ಅದು ಅಟ್ರ್ಯಾಕ್ಟ್ ಆಗೋದಿಲ್ಲ, ಯಾಕೆ ಅದ್ರ ಮೇಲೆ ಮಣ್ಣು ಸುತ್ತಕೊಂಡ್ಬಿಟ್ಟಿದೆ, ಅದರಿಂದ ಅಟ್ರ್ಯಾಕ್ಟ್ ಆಗೋದಿಲ್ಲ. ಮಣ್ಣನ್ನು ತೊಳೆದ್ರೆ, ನೀರನ್ನು ಹಾಕಿ ಮಣ್ಣನ್ನು ತೊಳೆದ್ರೆ ಏನಾಗುತ್ತೆ, ಆಮೇಲೆ ಮ್ಯಾಗ್ನೆಟ್ ಅಟ್ರ್ಯಾಕ್ಟ್ ಮಾಡಿಬಿಡುತ್ತೆ. ಹಾಗೆ ನಾವು ಕಣ್ಣೀರಿನಿಂದ ನಮ್ಮ ಮನಸ್ಸಿನ ಕೊಳಕನ್ನು, ಸೂಜಿಯ ಆ ನೀರನ್ನು ಹೇಗೆ ತೊಳೆಯುತ್ತೆ ಹಾಗೆ ತೊಳೆದ್ರೆ, ಆಗ ನಾವು ಪರಿಶುದ್ಧನಾದಾಗ ಆ ಮ್ಯಾಗ್ನೆಟ್ ಹೇಗೆ ಆ ಸೂಜಿಯನ್ನು ಎಳ್ಕೊಂಡು ಬಿಡುತ್ತೋ ಹಾಗೆ ದೇವರು ಕೂಡ ನಮ್ಮನ್ನು ಎಳ್ಕೊಂಡು ಬಿಡ್ತಾನೆ. ಆತನಿಗಾಗಿ ಅಳಬೇಕು, ಮನಸ್ಸಿನ ಕಲ್ಮಶಗಳೆಲ್ಲ ತೊಳೆದು ಹೋದ ಮೇಲೆ ಆತನ ದರ್ಶನ ದೊರೆಯುತ್ತದೆ. ಮನಸ್ಸು ಮಣ್ಣು ಹಿಡಿದ ಸೂಜಿಯ ಹಾಗೆ, ಭಗವಂತ ಚುಂಬಕದ ಹಾಗೆ, ಮಣ್ಣು ತೊಳೆದು ಹೋಗುವವರೆಗೆ ಸೂಜಿ ಚುಂಬಕದೊಡನೆ ಐಕ್ಯವಾಗಲಾರದು. ಅಳುತ್ತಾ ಅಳುತ್ತಾ ಸೂಜಿಯ ಮಣ್ಣು ತೊಳೆದು ಹೋಗುತ್ತದೆ. ಸೂಜಿಯ ಮಣ್ಣು ಎಂದರೆ ಕಾಮಕ್ರೋಧ ಲೋಭ ಪಾಪಬುದ್ಧಿ. ಮಣ್ಣು ತೊಳೆದು ಹೋದೊಡನೆಯೇ ಸೂಜಿಯನ್ನು ಚುಂಬಕ ಎಳೆದುಕೊಂಡು ಬಿಡುತ್ತದೆ ಎಂದರೆ ಭಗವಂತ ದರ್ಶನ ದೊರೆಯುತ್ತದೆ. ಚಿತ್ರ ಶುದ್ಧಿ ಆಯಿತೆಂದರೆ ಆತನ ಸಾಕ್ಷಾತ್ಕಾರ ದೊರೆತು ಬಿಡುತ್ತದೆ. ಅಳುತ್ತಾ ಅಳುತ್ತಾ ಪ್ರಾರ್ಥನೆ ಮಾಡಬೇಕು ಭಗವಂತನಿಗೋಸ್ಕರ ಮಾಡಿದ್ರೆ ನೋಡಿ ಇದಕ್ಕೆ ಎಷ್ಟು ಶಕ್ತಿ ಇದೆ ಕಣ್ಣೀರಿಗೆ ಅನ್ನೋದನ್ನು ರಾಮಕೃಷ್ಣರು ತಿಳಿಸ್ತಾ ಇದ್ದಾರೆ. ಕಣ್ಣೀರಿಂದಲೇ ನೀವೆಲ್ಲವನ್ನ ಪಡ್ಕೊಂಡು ಬಿಡ್ಬಹುದು ಅಂತ. ಸಂಸಾರದಲ್ಲಿ ಒಮ್ಮೊಮ್ಮೆ ಹೋಗಿ ನಿರ್ಜನ ಪ್ರದೇಶದಲ್ಲಿ ವಾಸ ಮಾಡಬೇಕು, ಸಂಸಾರದ ಹೊಸಲು ದಾಟಿ ಹೋಗಿ ಒಬ್ಬನೇ ಹೊರಗೆ ಇದ್ದು ಕನಿಷ್ಠ ಪಕ್ಷ ಒಂದು ಮೂರು ದಿನಗಳಾದರೂ ಭಗವಂತನಿಗಾಗಿ ಅಳಲು ಸಾಧ್ಯವಾದರೆ ಅದೂ ಒಳ್ಳೆಯದೆ. ಹೋಗಲಿ, ಒಂದು ದಿನವಾದರೂ ಭಗವಂತನಿಗೋಸ್ಕರ ಕಣ್ಣೀರು ಸುರಿಸು, ವಿರಾಮ ಮಾಡಿಕೊಂಡು ನಿರ್ಜನ ಪ್ರದೇಶದಲ್ಲಿ ಆತನ ಚಿಂತನೆ ಮಾಡು, ಅವನಿಗೋಸ್ಕರ ಕಣ್ಣೀರು ಸುರಿಸು, ಸಾಧ್ಯವಾದರೆ ಅದು ಎಷ್ಟೋ ಒಳ್ಳೆಯದು. ಜನ ಹೆಂಡತಿ ಮಕ್ಕಳಿಗೋಸ್ಕರ ಕೊಡಗಟ್ಟಲೆ ನೀರು ಸುರಿಸುತ್ತಾರೆ, ಭಗವಂತನಿಗಾಗಿ ಯಾರು ಅಳುತ್ತಾರೆ? ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗಿ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಸಾಧನೆ ಮಾಡಬೇಕು. ಕಣ್ಣೀರು ಸುರಿಸೋದಂದ್ರೆ ಸಿನ್ಸಿಯರಿಟಿ, ಐ ರಿಯಲಿ ವಾಂಟ್ ಯು ಅನ್ನೋ ತೋರಿಸುತ್ತೆ. ಭಕ್ತಿ ಮಾರ್ಗದಲ್ಲಿ ಸುಲಭವಾಗಿ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು, ಭಗವಂತನನ್ನು ನೋಡಲು ಸಾಧ್ಯವಿದ್ದರೆ ಸಾಧ್ಯವೇ ಸಾಧ್ಯ, ನಿಸ್ಸಂದೇಹವಾಗಿ ಆತನ್ನು ನೋಡಬಹುದು. ಏನು ಮಾಡಿದರೆ ಆತನ ದರ್ಶನ ಪಡೆದುಕೊಳ್ಳಬಹುದು? ವ್ಯಾಕುಲನಾಗಿ ಆತನ ದರ್ಶನಕ್ಕಾಗಿ ಅಳಬಲ್ಲಯ. ಜನ ಮಕ್ಕಳಿಗಾಗಿ, ಹೆಂಡತಿಗಾಗಿ, ಹಣಕ್ಕಾಗಿ ಬಿಂದಿಗೆ ತುಂಬ ಕಣ್ಣೀರು ಸುರಿಸುತ್ತಾದರೆ ಭಗವಂತನಿಗಾಗಿ ಯಾರು ಅಳುತ್ತಾರೆ? ಮಗು ನೋಡಿ, ಇಲ್ಲೊಂದು ಒಳ್ಳೆ ಬ್ಯೂಟಿಫುಲ್ ಎಕ್ಸಾಂಪಲ್ ರಾಮಕೃಷ್ಣರು ಕೊಡ್ತಾರೆ. ಗಿಲಿಕಿಯಲ್ಲೇ ಮಗ್ನವಾಗಿ ತಾಯಿಯನ್ನು ಮರೆತಿರುವಾಗ ಆಕೆ ಅಡಿಗೆ ಮತ್ತು ಉಳಿದ ಮನೆ ಕೆಲಸ ಇವನ್ನೆಲ್ಲ ಮಾಡುತ್ತಿರುತ್ತಾಳೆ. ಯಾವಾಗ ಮಗುವಿಗೆ ಗಿಲಿಕಿ ಉರುಟು ಗೋಲು ಯಾವುದು ಬೇಡವಾಗಿ, ಆಟ ಸಾಮಾನು ಯಾವುದು ಬೇಡ, ಅದನ್ನು ಬಿಸಾಡಿ ಚಿತ್ಕಾರ ಮಾಡುತ್ತಾ ಅಳಲಾರಂಭಿಸುತ್ತೋ ಮಗು, ಆಗ ಎಂತಹ ಕೆಲಸ ಇದ್ರೂ ತಾಯಿ ಅಡುಗೆಯಲ್ಲಿ ಉಕ್ಕ ಹೋಗ್ತಾ ಇದೆ, ಅದನ್ನು ಬಿಟ್ಟುಬಿಟ್ಟು ಓಡ್ ಬಂದು ಮಗುವನ್ನು ಎತ್ಕೊಳ್ತಾಳಲ್ವೇ? ನೋಡಿಲ್ವೇ, ನೀವು ಅತ್ತಾಗ್ಲೂ ನಿಮ್ಮ ತಾಯಿ ಬಂದು ಎತ್ಕೊಳ್ಳಿಲ್ವೇ? ನೀವು ಕೂಡ ನಿಮ್ಮ ಮಗು ಅಳ್ತಾ ಇದ್ರೆ ಗಲಾಟೆ ಮಾಡ್ತಾ ಇರೋ ಹೋಗಿ ಎತ್ಕೊಳ್ಳೋದಿಲ್ವ? ಎಂತಹ ಇಂಪಾರ್ಟೆಂಟ್ ಕೆಲಸ ಇಲ್ಲಿ ಎಲ್ಲ ಬಿಟ್ಟು ಆ ರೀತಿಯಲ್ಲಿ ನೀವು ದೇವರಿಗೋಸ್ಕರ ಕಣ್ಣೀರು ಸುರಿಸಿದ್ರೆ ಭಗವಂತ ನಿಮ್ಮನ್ನು ಬಂದು ಎತ್ಕೊಂಡು ಬಿಡ್ತಾನೆ. ಅಂದರೆ ವ್ಯಾಕುಲತೆ, ವ್ಯಾಕುಲತೆ ಹೇಗೆ ಅವ್ರು ಹೇಳ್ತಾ ಇದ್ದಾರೆ, ಇನ್ನೂ ಮುಂದೆ ಹೋಗಿ ಹೇಳ್ತಾರೆ. ಈ ತಾಯಿ ಮಗುವಿಗೋಸ್ಕರ ಸುರಿಸುವ ಕಣ್ಣೀರು, ಆ ಶಕ್ತಿ, ಆ ಪ್ರೀತಿ, ಒಳ್ಳೆಯ ಹೆಂಡತಿ ಇದ್ದಾಗ ಗಂಡ ಅವನ ಮೇಲಿಟ್ಟಿರುವ ಆ ಪ್ರೀತಿ, ಅವಳಿಗೋಸ್ಕರ ಇವನು ಕಣ್ಣೀರು ಸುರಿಸುವಂಥದ್ದು. ಇನ್ನು ಒಬ್ಬ ವಿಷಯ ಲೋಭಿ, ದುಡ್ಡಿಗೋಸ್ಕರ ಅಥವಾ ವಿಷಯ ವಸ್ತುಗಳಿಗೋಸ್ಕರ ಅವನು ಪಡುವಂತಹ ತವಕ, ಇವು ಮೂರನ್ನೂ ಸೇರಿಸಿ ದೇವ್ರ ಕಡೆಗೆ ತಿರುಗಿಸಿದ್ರೆ ಭಗವಂತ ದರ್ಶನ ಕೊಟ್ಬಿಡ್ತಾನೆ. ಮೂರು ಹೇಗೆ ಬರುತ್ತೆ, ಅವನು ಅದಕ್ಕೋಸ್ಕರ ಕಣ್ಣೀರು, ಎಷ್ಟು ಕಣ್ಣೀರು ಸುರಿಸ್ತಾನೆ. ನೀವು ಅದೇ ರೀತಿಯಾಗಿ ಭಗವಂತನಿಗೋಸ್ಕರ ಅತ್ತರೆ ಭಗವಂತ ನಮಗೆ ದರ್ಶನ ಕೊಟ್ಬಿಡ್ತಾರೆ ಎಂಬುದನ್ನು ರಾಮಕೃಷ್ಣರು ನಮಗೆ ತಿಳಿಸಿದ್ದಾರೆ. ಎಲ್ಲ ಯೋಗದ ಸಾರ ವಿವೇಕಾನಂದರು ಹೇಳೋದು ಪರ್ಫೆಕ್ಟ್ ಸೆಲ್ಫ್ ಅಬ್ನೆಗೇಷನ್, ಅಹಂಕಾರದ ಸಂಪೂರ್ಣ ನಾಶ ಅಂತ. ನೋಡ್ಬೋದು, ಈ ಕಣ್ಣೀರು ಶರಣಾಗತಿ, ಅಹಂಕಾರ ನಾಶವಾದಾಗ, ನಮ್ಮಲ್ಲಿರುವಂಥ ಎಲ್ಲ ಅಹಂಕಾರ ಸಂಪೂರ್ಣವಾದಾಗ ಮಾತ್ರ ನಮ್ಮ ಕಣ್ಣೀರು ಬರುತ್ತೆ. ನೋಡಿ, ನೀವು ಏನಾದರೂ ದೇವ್ರಿಗೋಸ್ಕರ ಕಣ್ಣೀರು ಇಡೋಕ್ಕೆ ಪ್ರಯತ್ನ ಪಟ್ಟು ನೋಡಿ, ಆಗೋದಿಲ್ಲ. ಯಾಕೆ? ಅಹಂಕಾರ ಗಟ್ಟಿಯಾಗಿದೆ. ರಾಮಕೃಷ್ಣರು ಅದಕ್ಕೆ ಕೊನೆಯದಾಗಿ ಹೇಳ್ತಾರೆ, ಈ ಕಣ್ಣೀರು ಸುರಿಸ್ತಾ ನೀನು ಅಹಂಕಾರವೆಂಬ ದಿಣ್ಣೆ ಆ ಬೆಟ್ಟವನ್ನು ಕರಗಿಸು. ಫ್ಲಾಟನ್, ಯು ಹ್ಯಾವ್ ಟು ಫ್ಲಾಟನ್ ಇಟ್ ಡೌನ್. ಅಹಂಕಾರವೆಂಬ ಕಣ್ಣೀರು, ಭಗವಂತನಿಗೋಸ್ಕರ ಕಣ್ಣೀರು ಸುರಿಸ್ತಾ ಅಹಂಕಾರವೆಂಬ ದೆಣ್ಣೆ ಅಥವಾ ಬೆಟ್ಟವನ್ನು ಕರಗಿಸು. ಆಗ ಅಹಂಕಾರ ಹೊರಟೋಗ್ಬಿಟ್ರೆ ಉಳಿಯೋದೇನಲ್ಲಿ? ಭಗವಂತ ಒಬ್ಬನೇ. ಎಲ್ಲ ಯೋಗಗಳ ಸಾರ ಏನು? ಅಹಂಕಾರದ ಪರಿಪೂರ್ಣ ನಾಶ ಮಾಡುವಿಕೆ ಅಂತ ವಿವೇಕಾನಂದರು ಹೇಳ್ತಾರೆ. ಅದು ಮಾಡೋದು ಎಷ್ಟು ಸುಲಭ, ಕಣ್ಣೀರಿನಿಂದ ಮಾಡಿಬಿಡ್ಬೋದು ಭಗವಂತನಿಗೋಸ್ಕರ ಕಣ್ಣೀರು ಸುರಿಸೋದ್ರಿಂದ. ಅದರಿಂದಲೇ ರಾಮಕೃಷ್ಣರು ನಮಗೆ ಎಷ್ಟು ಸುಲಭದ ಮಾರ್ಗವನ್ನು ಕೊಟ್ಟಿದ್ದಾರೆ. ಎಲ್ಲ ಯೋಗಗಳ ಸಾರವೂ ಅದೇ. ಗುರುಗಳು ನಮಗೆ ಶಿಕ್ಷಣ ನೀಡೋದು ಅಹಂಕಾರವನ್ನು ನಾಶ ಮಾಡೋದೇ. ಅದರಿಂದ ನಾವು ನೋಡಬಹುದು ಶರಣಾಗತಿ, ನಿಜವಾದ ಶರಣಾಗತಿ ಅಂದರೆ ಅದು. ಗಜೇಂದ್ರ ಅವನು ಸಂಕಟ ಬಂದಾಗ, ಗಜೇಂದ್ರ ಆನೆಯ ರೂಪದಲ್ಲಿದ್ದವನು, ತಾನು ಮೊದಲು ಪ್ರಯತ್ನ ಪಟ್ಟ, ಕಾಲೆಲ್ಲ ಒದರಾಡ್ದ, ಮೊಸಳೆಯಿಂದ ಬಿಡಿಸ್ಕೊಳ್ಳೋಕೆ ಎಷ್ಟು ಪ್ರಯತ್ನ ಪಟ್ಟ, ಆಗಲಿಲ್ಲ. ಆಮೇಲೆ ಏನು ಮಾಡಿದ್ದವನು? ಹರಿ ನಾರಾಯಣ ಅಂತ ಹೇಳಿ ಕಣ್ಣೀರಿಟ್ಟ ಮೊಸಳೆ ಕಾಲು ಹಿಡ್ಕೊಂಡಾಗ. ಏನಾಯಿತು? ತಕ್ಷಣ ವಿಷ್ಣು ಗರುಡಗಮನನಾಗಿ ಓಡಿ ಬಂದ್ಬಿಟ್ಟ. ಗರುಡಗಮನ ರಾರಾ ಅಂತ ತೆಲುಗಿನಲ್ಲಿ ಹೇಳ್ತಾರೆ. ಗರುಡಗಮನ ಓಡಬಾರೋ, ಓಡಿ ಬಂದ್ಬಿಟ್ಟ ಕಣ್ಣೀರಿಟ್ಟು ಕರೆದಾಗ. ಅದರಿಂದ ಬಹಳ ಮುಖ್ಯ, ಆ ಅಹಂಕಾರದ ಗಡ್ಡೆ ಕರಗಬೇಕಾದ್ರೆ ನಮ್ಮೊಳಗೆ, ಭಗವಂತ ಬೇಕಾದರೆ ನಿಜವಾದ ಸಹಜವಾದ ಕಣ್ಣೀರನ್ನು ಇಟ್ಟು ಭಗವಂತನಿಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳಿ, ಎಲ್ಲವೂ ನಿಮಗೆ ಸಿಕ್ಕಿಬಿಡುತ್ತೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನನಗೆ ಯಾರೋ ಹೇಳ್ತಾ ಇದ್ರು ಈ ಟಾಪಿಕ್ ಮೇಲೆ ಮಾತಾಡಕ್ಕೆ ಹೋಗ್ತಾ ಇದ್ದೀರಿ, ಮೊದಲೇ ಹೇಳಬೇಕು, ಎಲ್ಲ ಬಂದಂತ ಯಾರು ಕೇಳಕ್ಕೆ ಬರ್ತಾರೋ ಅವ್ರಿಗೊಂದೊಂದು ಖರ್ಚೀಫ್ ಇಟ್ಕೊಂಬರ್ಬೇಕು. ಅದೇನು ಬೇಕಾಗಲಿಲ್ಲ ಅಂತ ಕಾಣುತ್ತೆ, ಖರ್ಚೀಫ್ ಏನು ಬೇಕಾಗಲಿಲ್ಲ. ಆಮೇಲೆ ಸಮಯ ಆಯ್ತು, ಮುಂದಿನ ಇದಕ್ಕೆ ಹೋಗಿ ಅಲ್ಲ, ಆಮೇಲೆ ನೋಡೋಣ. ನಾನು ಇಲ್ಲೇ ಇರ್ತೀನಲ್ಲ, ಎಲ್ಲೂ ಹೋಗಲ್ಲ ಆಮೇಲೆ ನಾವು. ಹೌದಾ? ಸರಿ.